ಗೆ ಈ ರಿಯಾಯಿತಿ ಬಳಸಿಕೊಂಡು ವಾಹನಗಳ ಮಾಲೀಕರು ದಂಡ ಪಾವತಿಸಬಹುದಾಗಿದೆ ಎಂದು ಕೋಲಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನಟೇಶ್ ಆರ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ಬಳಿ ನಗರದ ತ್ಯಾಜ್ಯ ನೀರು ಕಾವೇರಿ ನದಿಗೆ ಸೇರುತ್ತಿದೆ. ಈ ಕುರಿತಂತೆ ಪರಿಶೀಲನೆ ನಡೆಸಿದ ಉಪ ಲೋಕಾಯುಕ್ತರು ಸ್ವಯಂ ಪ್ರೇರಿತ ದೂರು ದಾಖಲಿಸಿದ್ದು ಕಾವೇರಿ ನದಿಗೆ ಕೊಳಚೆ ನೀರು ಸೇರಿಸದಂತೆ ಸೂಕ್ತ ಕ್ರಮ ವಹಿಸಿ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಅವರಿಗೆ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಡ್ಲಘಟ್ಟದಲ್ಲಿ 2000 ಕೋಟಿ ರೂಪಾಯಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದ ಚರ್ಚೆಗೆ ಅವಕಾಶ, ಸಭಾಧ್ಯಕ್ಷ ಯುಟಿ ಖಾದರ್. ವಿದ್ಯುತ್ ಕಳ್ಳತನ, ಟ್ರಾನ್ಸ್ಫಾರ್ಮರ್ಗಳು ಸುಟ್ಟು ಹೋಗದಂತೆ ಕ್ರಮ ವಹಿಸಲು ಅಧಿಕಾರಿಗಳಿಗೆ ಸಚಿವ ಕೆಜೆಜಾರ್ ಸೂಚನೆ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಭೇಟಿ ಮಾಡಿದ ಬಿವೈ ವಿಜಯೇಂದ್ರ, ಸರ್ಕಾರದ ವಿರುದ್ದ ಹೋರಾಟದ ಕಾರ್ಯತಂತ್ರ ಕುರಿತಂತೆ ಚರ್ಚೆ. ಕನ್ನಡಿಗರ ನಿರ್ಲಕ್ಷ್ಯ ಹಿನ್ನೆಲೆ ಕ್ಯಾಬ್ ಚಾಲಕರಿಂದ ಬೆಂಗಳೂರಿನಲ್ಲಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲರಿಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಕರಿಮೆಣಸು ಬೆಳೆಯಲ್ಲಿ ಪ್ರತಿ ತಿಂಗಳು ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತು ಡಾಕ್ಟರ್ ಎಸ್ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳಿದರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕರಿಮೆಣಸಿನಲ್ಲಿ ಪ್ರತಿ ತಿಂಗಳು ಏನೇನು ಕೃಷಿ ಕೆಲಸಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಳದಲ್ಲಿರುವಂಥ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಪ್ರಧಾನ ವಿಜ್ಞಾನಿಗಳಾದಂಥ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರು. ನಮಸ್ಕಾರ ಡಾಕ್ಟರ್ ಅಂಕೇಗೌಡ ಅವರು. ನಮಸ್ಕಾರ. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕರಿಮೆಣಸಿನಲ್ಲಿ ಪ್ರತಿ ತಿಂಗಳು ಏನು ಕೃಷಿ ಕೆಲಸಗಳನ್ನು ಕೈಗೊಳ್ಳಬೇಕಾಗುತ್ತೆ, ಅದರ ಪ್ರಾಮುಖ್ಯತೆ ಏನು ಅಂತೀರಿ? ಕರ್ನಾಟಕದಲ್ಲಿ ನಾವು ಉತ್ತಮವಾಗಿ ಕರಿಮೆಣಸನ್ನು ಬೆಳೀತಾ ಇದ್ದೇವೆ. ಕರ್ನಾಟಕದ ಬಹಳ ಭಾಗಗಳಲ್ಲಿ ಕರಿಮೆಣಸನ್ನು ಬೆಳೀಲಿಕ್ಕೆ ಶುರುವಾಗಿದೆ. ಕೊಡಗು, ಚಿಕ್ಕಮಗಳೂರು, ಮೂಡಿಗೆರೆ, ಸೊ ಈ ಪ್ರದೇಶದಲ್ಲಿ ಉತ್ತಮವಾಗಿ ಬೆಳೀತಾರೆ. ಸಿರ್ಸಿ ಸಾಗರ್ ಕಡೆ ಇನ್ನೂ ತುಂಬ ಚೆನ್ನಾಗಿ ಬೆಳೀಲಿಕ್ಕೆ ಶುರುವಾಗಿದೆ. ಅದ್ರ ಜೊತೆಗೆ ಇತ್ತೀಚೆಗೆ ತುಮಕೂರು, ದಾವಣಗೆರೆ, ಬೆಂಗಳೂರು, ಮಂಡ್ಯ ಈ ಥರ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಡಿಕೆ ಅಥವಾ ತೆಂಗಿನ ತೋಟಗಳಲ್ಲಿ ಕರಿಮೆಣಸನ್ನ ಬೆಳೆಯೋದು ಸಾಮಾನ್ಯವಾಗ್ತಾ ಇದೆ. ಅಂದರೆ ಬಯಲುಸೀಮೆಯಲ್ಲೂ ಬೆಳೀತಾ ಇದ್ದಾರೆ. ಬಯಲುಸೀಮೆಯಲ್ಲೂ ಸುತ್ತ ಕರಿಮೆಣಸು ಬರ್ತಾ ಇದೆ. ಅಂದರೆ ಕರಿಮೆಣಸಿಗೆ ಏನು ಬೇಕಪ್ಪ ಅಂದರೆ ನೀರಿನ ವ್ಯವಸ್ಥೆ ಇರಬೇಕು, ನೆರಳಿನ ವ್ಯವಸ್ಥೆ ಇರಬೇಕು. ಬಯಲುಸೀಮೆಯಲ್ಲಿ ಕರಿಮೆಣಸನ್ನು ಬೆಳೆಯೋಕೆ ಹೋದರೆ ಅಗಿಯೋದು ಮಾಡಬಾರ್ದು, ಉಳೋದು ಮಾಡಬಾರ್ದು. ಅದೊಂದು ಎರಡು ಕೆಲಸಗಳನ್ನು ಬಯಲುಸೀಮೆಯವ್ರು ಮಾಡ್ತೇವೆ, ಅದನ್ನು ಮಾಡಬಾರ್ದು. ಚರಂಡಿ ವ್ಯವಸ್ಥೆ ಮಾಡ್ಕೊಬೇಕು, ಅವಾಗ ಬಯಲುಸೀಮೆಯಲ್ಲೂ ಸುತ್ತ ನಾವು ಕರಿಮೆಣಸನ್ನು ಬೆಳಿಬೋದು. ನೀರು ವ್ಯವಸ್ಥೆ ಇರಬೇಕು, ನೀರು ವ್ಯವಸ್ಥೆ ಇಲ್ಲ ಅಂದರೆ ಒಣಗೋಗ್ಬಿಡೋದು. ಕರಿಮೆಣಸಿನಲ್ಲಿ ಪ್ರತಿ ತಿಂಗಳು ಏನೇನು ಕೆಲಸ ಮಾಡಬೇಕು ಅಂತ ತಗೊಂಡಾಗ, ಜನವರಿ ತಿಂಗಳು ತೋಟದಲ್ಲಿ ಹೊಸ ಗಿಡ ನೆಟ್ಟಿದ್ರೆ ಬಿಸಿಲು ಶುರುವಾಗಿರುತ್ತೆ, ಸೊ ಅವಾಗ ನೆರಳು ಕೊಟ್ಕೋಬೇಕು. ಮತ್ತೆ ನೀರೇನಾದ್ರೂ ಕಡಿಮೆ ಇದ್ರೆ ಹೊಸ ಬಳ್ಳಿಗಳಿಗೆ ನೀರನ್ನು ಕೊಡಬೇಕು. ಹಳೆ ಬಳ್ಳಿಗಳಿಗೆ ಏನು ಮಾಡುವ ಅವಶ್ಯಕತೆ ಇರೋಲ್ಲ ಜನವರಿ ಫೆಬ್ರವರಿಯಲ್ಲಿ. ಹೊಸ ಬಳ್ಳಿ ನೆಟ್ಟಿದ್ದಂಥವಕ್ಕೆ ನವಂಬರ್ ಡಿಸೆಂಬರಲ್ಲಿ ಮಳೆ ಆಲ್ಮೋಸ್ಟ್ ನಿಂತು ಹೋಗಿರುತ್ತೆ. ಜನವರಿಯಲ್ಲಿ ನೀರು ಕೊಡೋದು ಮತ್ತೆ ಅದಕ್ಕೆ ನೆರಳು ಕೊಡೋದು ಬಹಳ ಮುಖ್ಯ. ಫೆಬ್ರವರಿಯಲ್ಲಿ ಸುದಾ ಸಣ್ಣ ಗಿಡಗಳಿಗೆ ನೀರು ಕೊಟ್ಕೊಬೇಕು, ನೆರಳು ಕೊಟ್ಕೊಬೇಕು. ಯಾರಾದರೂ ಕರಿಮೆಣಸಿನ ನರ್ಸರಿ ಮಾಡಬೇಕು ಅಂತ ಇದ್ರೆ ನರ್ಸರಿ ಮಿಶ್ರಣವನ್ನು ಮಾಡಿ ರೆಡಿ ಮಾಡ್ಕೊಬೇಕು. ನರ್ಸರಿ ಮಿಶ್ರಣ ಅಂದರೆ ಒಂದು ಭಾಗ ಮರಳು, ಒಂದು ಭಾಗ ಮಣ್ಣು, ಒಂದು ಭಾಗ ಸಗಣಿ ಅಥವಾ ಕೊಳೆತಿರುವ ಗೊಬ್ಬರ, ಅದನ್ನು ಮಿಕ್ಸ್ ಮಾಡಿ ಇಟ್ಕೊಬೇಕು. ಫೆಬ್ರವರಿ ಜನವರಿಯಲ್ಲಿ ಮೆಣಸಿನ ಬಳ್ಳಿಗಳು ಹಳದಿ ಆಗ್ಲಿಕ್ಕೆ ಶುರು ಆಗ್ತವೆ. ಏನು ಕಾರಣ ಇರ್ಬೋದು ಇದಕ್ಕೆ? ಸೊ ಅದಕ್ಕೆ ಬಿಸಿಲು ಜಾಸ್ತಿ ಇದ್ದಾಗ ಹಳದಿ ಆಗೋದು ಒಂದು ಮುಖ್ಯ ಕಾರಣ. ಅವಾಗ ಏನು ಮಾಡ್ಬೋದು ಅಂತಂದ್ರೆ, ನಾವು ಸುಣ್ಣದ ತಿಳಿ ನೀರನ್ನು 3% ಅಂತ ಹೇಳಿದ್ರೆ 4-5 kg ಸುಣ್ಣ 100 liter ಹಾಕಿ 6 kg ಗಂಟ ಹಾಕ್ಬೋದು. ಸೊ ಅದನ್ನು ಹಾಕ್ಬಿಟ್ಟು ಒಂದು ಕೆ ಜಿ ಪೊಟ್ಯಾಷನ್ನು ಸೇರಿಸ್ಕೋಬೋದು. ಅದಕ್ಕೆ ಸೇರಿಸ್ಕೊಂಡು ಸಿಂಪಡಣೆ ಮಾಡಬೇಕು. ಅದನ್ನು ಸಿಂಪಡಣೆ ಮಾಡೋದ್ರಿಂದ ವೈಟ್ ಆಗುತ್ತೆ, ಬೆಳಕು ಹಿಂದೆ ಹೋದಾಗ ಏನಾಗುತ್ತೆ, ಹಳದಿ ಆಗೋದು ಕಡಿಮೆ ಆಗುತ್ತೆ. ಅದನ್ನು ನಿಯಂತ್ರಣ ಅಂದರೆ ಬೆಳಕಿನಿಂದ ಆಗೋ ತೊಂದರೆಯನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಯಾವತ್ತದು ಕಾಣುತ್ತೆ ಅವಾಗ ಮಾಡ್ಬೋದು. ಬಿಸಿಲಿನ ಜಳದಿಂದ ಬಳ್ಳಿಗಳನ್ನು ರಕ್ಷಿಸಬಹುದು. ಈ ಸುಣ್ಣದ ದ್ರಾವಣ ಸಿಂಪಡಣೆ ಮಾಡೋದ್ರಿಂದ ಅಂದರೆ ಸ್ಪ್ರೇ ಲೈಮ್ ಸಿಂಪಡಣೆ ಸುಣ್ಣ ಅಂತೀವಲ್ಲ. ಎರಡನೇದು ಮಾರ್ಚ್ ತಿಂಗಳನ್ನ ತಗೊಂಡ್ರೆ ಮೆಣಸು ಕುಯಿಲಿಗೆ ಬರೋ ಶುರುವಾಗಿರುತ್ತೆ. ಒಂದು 10% ಹಣ್ಣಾದಂತಹ ಗಿಡಗಳಿಂದ ಕುಯಿಲನ್ನ ಮಾಡಿಕೊಂಡು ಅದನ್ನು ಕಾಳು ಬಿಡಿಸುವ ಯಂತ್ರಗಳು ಬಂದಿದೆ. ಸೊ ಅದುಗಳಲ್ಲಿ ಹಾಕಿ ಬಿಡಿಸ್ಕೊಂಡು 1 ನಿಮಿಷ ಬಿಸಿ ನೀರಿನಲ್ಲಿ ಹದ್ದಿ ತೆಗೆದ್ರೆ ಬಿಡಿಸಿದ ಕಾಳುಗಳನ್ನು ಬೆಳಿಗ್ಗೆ ಕಣ್ಣದಲ್ಲಿ ಹರಡ್ಬಿಟ್ಟು ಅದ್ರ ಮೇಲೆ ವೈಟ್ ಪಾಲಿಥೀನ್ ಶೀಟನ್ನು ಹಾಕಿ ಎಲ್ಲ ಕಡೆ ತೂಕ ಇಟ್ಟರೆ ಆರ್ದಂಗೆ ಅದು ಕಪ್ಪಾಗತ್ತೆ, ನೀರು ಬಿಡುತ್ತೆ, ಒಂದು 60 ಡಿಗ್ರಿ ಟೆಂಪರೇಚರ್ ಒಳಗೆ ಬರುತ್ತೆ. ಸೊ ಅದು ನೀರು ಬಿಟ್ಬಿಟ್ಟು ಚೆನ್ನಾಗಿ ಕಪ್ಪಾಗುತ್ತೆ. ಅದರಿಂದ ಒಂದು ಸ್ವಲ್ಪ ಮೆಣಸಿನ ಕಾಳುಗಳು ಕಪ್ಪಾಗಿ ಚೆನ್ನಾಗಿ ಕಾಣ್ತವೆ, ಮತ್ತೆ ಏನಾದರೂ ಕೆಮಿಕಲ್ಸ್ ಇದ್ರೆ ಎಲ್ಲ ತೊಳೆದು ಹೋಗುತ್ತೆ ಅವೇನಲ್ಲಿ. ಸೊ ಅದನ್ನು ಮಾಡಿದ್ರೆ ಒಳ್ಳೇದು ಅದು. ಮತ್ತೆ ಮಾರ್ಚ್ ತಿಂಗಳಲ್ಲಿ ಇನ್ನೇನಾದರೂ ಹುಳಗಳಿದ್ರೆ ನೀವು ಕುಯಿಲು ಆಗಿರುತ್ತೆ, ಅವಾಗ ಸಿಂಪಡಣೆ ಮಾಡ್ಬೋದು ಕೀಟನಾಶಕಗಳನ್ನು. ಯಾವುದು ಅಂತ ಹೇಳಿದ್ರೆ ಡೈಮಿಥೋಯೇಟ್ ಇರ್ಬೋದು ಅಥವಾ ಇಮಿಡಾಕ್ಲೋರೋಫಿಲ್, ಸಲ್ಕಾ ಕೀಟಗಳಂತ ಬರ್ತವೆ ಡೈಮಿಥೋಯೇಟ್. ಸೊ ಅವಕ್ಕೆ 2 ml/L ಅಥವಾ 0.4 ml/L ಇಮಿಡಾಕ್ಲೋರೋಫಿಡನ್ನು ಸಿಂಪಡಣೆ ಮಾಡಿಕೊಂಡು ಈ ಕೀಟಗಳಿರುವಂಥ ತೋಟಗಳಲ್ಲಿ ಎಲ್ಲ ಗಿಡಕ್ಕೂ ಆದರೂ ಮಾಡ್ಬೋದು, ಇಲ್ಲ ಅಂದರೆ ಬಂದಿರೋ ಗಿಡಗಳಿಗೆ ಸ್ವಲ್ಪ ಕೀಟ ಕಂಡ ಗಿಡಗಳಿಗೆ ಮಾರ್ಚ್ ತಿಂಗಳಲ್ಲಿ ಜಾಸ್ತಿ ಕಾಣ್ತವೆ, ಕುಯ್ದು ಆಗಿರಬೇಕು, ಬೆಳೆ ಮೇಲೆ ಹೊಡಿಬಾರ್ದು. ಮಾರ್ಚ್ ತಿಂಗಳಲ್ಲಿ ನೀರನ್ನು ಏನಾದರೂ ಕೊಡ್ಬೋದಾ? ನೀರಿಗಿಂತ ನೆರಳು ತೆಗಿಲಿಕ್ಕೆ ವ್ಯವಸ್ಥೆ ಮಾಡ್ಕೊಬೇಕು. ನೀವು ಕುಯ್ದಿರ್ತೀರಾ ಕ್ರಾಪು, ಸೊ ಆನಂತರ ನೆರಳು ನಿಯಂತ್ರಣ ಮಾಡಬೇಕು. ಜಾಸ್ತಿ ಕತ್ಲೆ ಆಗಿದ್ರೆ ಮೆಣಸು ಬರೋಲ್ಲ ಬರೋ ವರ್ಷ. ಆದ್ದರಿಂದ ಮಾರ್ಚ್ ಏಪ್ರಿಲ್ನಲ್ಲಿ ನಾವು ನೆರಳನ್ನು ತಗೋಬೇಕು, ಅಂದರೆ ಸೋಸಿ ಬರಳ ನೆರಳಿರಬೇಕು, ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮೇಲೆ ಇರಬೇಕು, ಅಂದರೆ ಫುಲ್ ಹೊಡಿಬಾರ್ದು. 50%ಗಿಂತ 40% ಇದ್ರೆ ಸಾಕಾಗುತ್ತೆ ಅನಿಸುತ್ತೆ. ನೀರು ಕೊಡೋ ತೋಟಗಳಲ್ಲಿ ನೀರು ಕೊಡೋಂಗಿದ್ರೆ ಮಾತ್ರ ನೆರಳನ್ನು ಮಾರ್ಚ್ ಏಪ್ರಿಲಲ್ಲಿ ತೆಗಿಬೋದು. ನೀರು ಕೊಡದೇ ಇರೋರು ತೆಗೆಯೋದು ಅಂತ ಒಳ್ಳೇದಲ್ಲ, ಒಳ್ಳೇದಲ್ಲ ಅಂತ. ಯಾಕೆಂತ ಹೇಳಿದ್ರೆ ಒಂದೊಂದು ಸರಿ ಗಿಡ ತಡ್ಕೊಳ್ಳೋದಿಲ್ಲ. ನೀರು ವ್ಯವಸ್ಥೆ ಇರೋರು ಕೊಡ್ಬೋದು. ಸೊ ನೀರು ವ್ಯವಸ್ಥೆ ಇಲ್ಲದೆ ಇರೋರು April 15 ಮೇಲೆ, ಒಂದು ಮಳೆ ಬಿದ್ದ ಮೇಲೆ ನೆರಳನ್ನು ತೆಗಿಬೋದು. ಸೊ ಏಪ್ರಿಲ್ನಲ್ಲಿ ಮುಖ್ಯ ಕೆಲಸ ಅಂತ ಹೇಳಿದ್ರೆ ನೆರಳು ತೆಗೆಯೋದು. ಮತ್ತೆ ಎರಡನೇ ಕೆಲಸ ಅಂದರೆ ನೀರಿರೋದು ಗಿಡಗಳ ಬುಡಕ್ಕೆ, ಅಥವಾ ಎತ್ತರ ಪ್ರದೇಶದಲ್ಲಿ ಮಾರ್ಚ್ನಲ್ಲೇ ನೀರು ಕೊಡಬೇಕಾಗುತ್ತೆ, ಫೆಬ್ರವರಿಯಲ್ಲೇ ನೆರಳು ತೆಗಿಬೇಕಾಗುತ್ತೆ. ಅಂದರೆ ಈಗ ಮಡಿಕೇರಿ ಸುತ್ತಮುತ್ತ ಕ್ರಾಪ್ ಮೇಲೇ ನೆರಳು ತೆಗಿಬೇಕು. ಮತ್ತೆ ನೀರನ್ನು ನಾವು March 15 ಕೊಡಬೇಕು. ಆ ಥರ ಮಾಡಿದಾಗ ಬೇಗ ಬೆಳೆನೂ ಬರುತ್ತೆ, ಇಲ್ಲಾಂದರೆ ಬೆಳೆ ಬರೋಲ್ಲ. ಇಲ್ಲೆಲ್ಲ ಮೇ ಜೂನಲ್ಲಿ ಏನಾದ್ರು ಬೆಳಕು ಸಿಕ್ಕಲಿಲ್ಲ ಅಂದರೆ ಬೆಳೆಲೇ ಬರೋಲ್ಲ. ಅದು ಯಾಕೆ ಅಂತ ಹೇಳಿದ್ರೆ ಅವರು ಫೆಬ್ರವರಿ ಮಾರ್ಚಲ್ಲಿ ನೆರಳು ತೆಗೆದಿರಲ್ಲ, ಜುಲೈ ಹೂವು ಹೋಗುತ್ತೆ, ಎಲ್ಲ ಬಿದ್ದೋಗ್ಬಿಡುತ್ತೆ ಎತ್ತರ ಪ್ರದೇಶದಲ್ಲಿ. ಬೇರೆ ಪ್ರದೇಶಗಳಲ್ಲಿ ಮಾರ್ಚಲ್ಲಿ ಏಪ್ರಿಲ್ನಲ್ಲಿ ಶೇಡ್ ತೆಗಿಬೋದು. April 15 ನಂತರ ನೀರನ್ನು ಕೊಡೋಕ್ಕೆ ಪ್ರತಿ ಬಳ್ಳಿಗೆ 50-80 ಲೀಟ್ರಷ್ಟು ನೀರು ಕೊಡಬೇಕು. ಅಂದರೆ ಚೆನ್ನಾಗಿ ನೆನೆಸಬೇಕು, 1 ಮೀಟರ್ ಸುತ್ತಳತೆ ಒಂದು ಬಿಡದಿಂದ ಸುತ್ತ ಚೆನ್ನಾಗಿ ನೆನೆದಿರಬೇಕು. ಎಷ್ಟು ದಿನಕ್ಕೆ ಒಂದ್ಸರಿ ಕೊಡಬೇಕಾಗುತ್ತೆ ನೀರು? ನಾರ್ಮಲ್ಲಿ 10 ದಿನಕ್ಕೆ ಒಂದು ಸಾರಿ, 2 ತಿಂಗಳು ಕೊಡಬೇಕಾಗುತ್ತೆ. ಏಪ್ರಿಲ್ ಮೇ ಅಷ್ಟೊಂದು ಮೇನಲ್ಲಿ ಮಳೆ ಬರಲಿಕ್ಕೆ ಶುರುವಾಗುತ್ತೆ. ಏಪ್ರಿಲ್ ಮೇ ಒಂದು 5 ರೌಂಡ್ ಇರಿಗೇಷನ್ ಕೊಟ್ಟಂಥ ತೋಟಗಳಲ್ಲಿ ಉತ್ತಮವಾದ ಇಳುವರಿ ಬರುತ್ತೆ. ಸೊ ಬರೀ 2 ರೌಂಡ್ ಕೊಟ್ಟಾಗ ಅಂದರೆ ಮೀಡಿಯಮ್ ಆಗಿ ಬರುತ್ತೆ, ಬರೋಲ್ಲ ಅಂತಿಲ್ಲ. ನೆರಳು ತೆಗೆದು ತೋಟದಲ್ಲೂ ಇಳುವರಿ ಬರುತ್ತೆ, ಮಳೆ ಬಂದುಬಿಟ್ರೆ. ಸೊ ಅವಾಗ ಇಳುವರಿ ಬರುತ್ತೆ. ಮಾರ್ಚ್ ಏಪ್ರಿಲ್ಲು ಬಹಳ ಮುಖ್ಯವಾದ ಮಂತ್ಗಳು ಇಳುವರಿ ತೆಗಿಲಿಕ್ಕೆ. ನೆರಳು ನಿಯಂತ್ರಣ ಮತ್ತು ನೀರಿನ ನಿರ್ವಹಣೆಯನ್ನು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡು ಕೊಡೋದು ಬಹಳ ಮುಖ್ಯ. ಲೇಟಾಗಿ ಕೊಟ್ಟುಕೊಂಡು ಹೋದರೆ ಅಷ್ಟು ಪ್ರಯೋಜನ ಇಲ್ಲ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಈ ಆಮ್ಲೀಯತೆ ಉಂಟಾಗುವ ಸಾಧ್ಯತೆ ಇರುತ್ತೆ. ಹೌದು, ಅದಕ್ಕೆ ನಾವು ಸುಣ್ಣ ಕೊಡಬೇಕಾಗುತ್ತೆ. ಹೌದು, ಈಗ ಏಪ್ರಿಲಲ್ಲಿ ಅಥವಾ ಮೇನಲ್ಲಿ ನಾವು ಗೊಬ್ಬರ ಕೊಡಲಿಕ್ಕೆ ಹೋಗ್ತೇವೆ. ಸೊ ಅವಾಗ ಏಪ್ರಿಲ್ನಲ್ಲಿ 600 ಗ್ರಾಮ್ ಪ್ರತಿ ಬಳ್ಳಿಗೆ ರೆಕಮೆಂಡ್ ಮಾಡಿದ್ದಾರೆ, ಅಥವಾ 1 kg ಕೃಷಿ ಸುಣ್ಣವನ್ನು ಪ್ರತಿ ಬುಡಕ್ಕೆ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು, ಹರಡಬೇಕು, ಮಿಶ್ರ ಮಾಡಿರಬೇಕು, ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ನೀರನ್ನು ಕೊಡ್ತಾ ಇರೋದ್ರಿಂದ ಚೆನ್ನಾಗಿ ಬೆರೆಯುತ್ತೆ ಅದು. ಸೊ ಆನಂತರ ಏನು ಮಾಡ್ಬೋದು ಅಂದರೆ, ನೀರು ಕೊಡೋರು ಮೇನಲ್ಲೇ ಗೊಬ್ಬರನೂ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ಬೋದು. ಮಳೆನೂ ಇರಬೇಕು, ಅದ್ರ ಜೊತೆಗೆ ನೀರು ಕೊಡ್ತಾ ಇರೋರು ಜೂನಲ್ಲಿ ನಾರ್ಮಲಿ ಗೊಬ್ಬರ ಕೊಡ್ತಾರೆ, ಮೇ ತಿಂಗಳಲ್ಲೇ ನೀರು ಕೊಡ್ಬೋದು. ಮೆಣಸಿನಲ್ಲಿ ಏನಾಗಿದೆ ಅಂದರೆ ಇಳುವರಿ ತೆಗಿಲಿಕ್ಕೆ ಮಾರ್ಚ್ ಏಪ್ರಿಲ್ ಮೇನಲ್ಲಿ ಕೆಲಸ ಮಾಡಬೇಕು. ಆಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು. ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಬಹಳ ಮುಖ್ಯ ಗಿಡನ ತಾಕತ್ ಮಾಡೋದು, ಮತ್ತೆ ಹೂವು ಬರ್ಸೋದು, ಮತ್ತೆ ಅದಕ್ಕೆ ಬೆಳಕು ಬೆಳೆಸೋದು ಅಥವಾ ನೀರು ಕೊಡೋದು, ದೊಡ್ಡ ಕೆಲಸಗಳು. ಅದನ್ನ ಮಾಡದೇನೆ ಆಮೇಲೆ ಏನೋ ಮಾಡಕ್ ಹೋದ್ರೆ ಕ್ರಾಪ್ ಇರಲ್ಲ, ಏನ್ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಕೆಲವರು ಎತ್ತರ ಪ್ರದೇಶದಲ್ಲಿ ಫೆಬ್ರವರಿಯಿಂದಾನೇ ಒಂದು ಸ್ವಲ್ಪ ಮೆಣಸು ಬಗ್ಗೆ ಯೋಚನೆ ಮಾಡಬೇಕು, ಬೇರೆ ಪ್ರದೇಶಗಳಲ್ಲಿ ಮಾರ್ಚ್ ಏಪ್ರಿಲ್ನಲ್ಲಿ ಯೋಚನೆ ಮಾಡಬೇಕು. ಮೇನಲ್ಲಿ ಏನಾಗುತ್ತೆ ಅಂದ್ರೆ ಗಿಡದ ಬುಡಕ್ಕೆ ನೀರಾವರಿ ಕೊಡೋದು ಮುಂದುವರಿಯುತ್ತೆ. ಪ್ರತಿ ಬಳ್ಳಿಗೆ ಒಂದು 100 ಗ್ರಾಂ ಅಷ್ಟು ಯೂರಿಯಾ, 50 ಗ್ರಾಂ DAP, 150 ಗ್ರಾಂ ಪೊಟ್ಯಾಶ್, ಪೊಟ್ಯಾಶ್ ಜಾಸ್ತಿ ಬೇಕು ಇದಕ್ಕೆ, ಅದನ್ನು ಕೊಡ್ಬೋದು, ರೆಕಮೆಂಡೆಡ್ ಇದೆ. ಸೊ ಮತ್ತೆ ಲಘು ಪೋಷಕಾಂಶ ಕೊಡಬೇಕಾಗುತ್ತೆ ಗಿಡವನ್ನು ತಾಕತ್ ಮಾಡಬೇಕು. ನೀವು ಹೇಳಿದಂಗೆ IASR ಪೆಪ್ಪರ್ ಸ್ಪೆಷಲ್ ಅಂತ ಇದೆ, ಮೈಕ್ರೋ ನ್ಯೂಟ್ರಿಯೆಂಟ್ ಸ್ಪೆಷಲ್, ಕರಿಮೆಣಸು ವಿಶೇಷ, ಕರಿಮೆಣಸು ವಿಶೇಷ, ಏಲಕ್ಕಿ ವಿಶೇಷ ಎಲ್ಲ ಮಾಡಿದ್ದಾವೆ. ಸೊ ಅದನ್ನ ನೀವು ಪರ್ಚೇಸ್ ಮಾಡಿ, ನಮ್ಮಲ್ಲಿ ಇದೆ, 100 KG ಈಗಲೂ ಸ್ಟಾಕ್ ಇದೆ, ಯಾರ್ಯಾರು ಬೇಕಿದ್ರೆ ತಗೊಂಡು ಇಟ್ಕೊಬಹುದು. ಅದನ್ನ ತಗೊಂಡು 1 KG ಮಿಶ್ರ ಗೊಬ್ಬರ ಅಂದ್ರೆ NPK ಮಿಕ್ಸರ್ಸ್, ಅದು 1 KG 19 ಇರ್ಬೋದು, 15, 17, ನೀವೇ ಭೂಮಿಗೆ ಹಾಕೋದು ತಗೊಳ್ಳಿ, ಇಲ್ಲ ಪೋಲಿಯಾರು ನ್ಯೂಟ್ರಿಯೆಂಟೇ ತಗೊಂಡು ಅದೆರಡು ಮಿಕ್ಸ್ ಮಾಡಿ ಸಿಂಪಡಣೆ ಮಾಡ್ಕೊಬೇಕು ಮೇನಲ್ಲಿ. ಅವಾಗ ಏನಾಗುತ್ತೆ ಅಂದ್ರೆ ಹೊಸ ಎಲೆಗಳು ಕುಯ್ದಿರ್ತೀರಾ, ಕ್ರಾಪ್ ತಗೊಂಡಾಗಿರುತ್ತೆ, ಹೊಸ ಎಲೆ ಬರಬೇಕು ಮೇನಲ್ಲಿ, ಕೊತ್ತು ಬರುತ್ತೆ ಜೊತೆಯಲ್ಲಿ. ಮೇನಲ್ಲಿ ಹೂವು ಬಂದಾಗ ಏನಾಗುತ್ತೆ ಅಂದ್ರೆ ಕೊತ್ತು ಬರ್ಲಿಕ್ಕೂ ಶುರು ಆಗುತ್ತೆ. ಸೊ ಅದು ಕರಗಿಸಿ ಎಲೆಗಳನ್ನ ಸಿಂಪಡಣೆ ಮಾಡ್ಕೊಬೇಕು. ಅಂದ್ರೆ 200 ಲೀಟರ್ ನೀರಿಗೆ 1 kg ಈ ಪೆಪ್ಪರ್ ಸ್ಪೆಷಲ್, 1 kg ಮಿಶ್ರ ಗೊಬ್ಬರ, ಸಂಕೀರ್ಣ ಗೊಬ್ಬರ, ಇವನ್ನ ಹಾಕೊಂಡು ಮಿಶ್ರ ಮಾಡ್ಕೊಂಡು ಎಲೆಗಳಿಗೆ ಸಿಂಪಡಣೆ ಮಾಡಬೇಕು. ಅಥವಾ ಯಾವ್ದು ಸಿಗುತ್ತೆ ಅದನ್ನೇ ಮಾಡಬಹುದು, ತಪ್ಪೇನಿಲ್ಲ. ಅದೇನ್ ರೆಕಮೆಂಡ್ ಮಾಡಿರ್ತಾರೆ ಅದನ್ನ ನೋಡ್ಕೊಂಡು ಮಾಡ್ಬೇಕು. ಈ ತರ 1 KG ಎಲ್ಲ ಹಾಕಕ್ ಬರಲ್ಲ, ನಾರ್ಮಲಿ ಅವೆಲ್ಲ DDTA ಬೇಸ್ಡ್ ಇರ್ತವೆ, ಒಂದು 250 ಗ್ರಾಮ್ ಒಂದು ಬ್ಯಾರಲ್ ಹಾಕ್ತಾರೆ. ಸೊ ಪ್ಲಸ್ 19 ರೆಕಮೆಂಡ್ ಮಾಡಿದ್ರೆ ಅದನ್ನೇ ತಗೋಬಹುದು, ಅಥವಾ ಈ Bio20 ಈ ತರ ಎಲ್ಲ ಬಂದಿದಾವೆ ಈಗ ಮಾರ್ಕೆಟ್ ಅಲ್ಲಿ, ಏನ್ ರೆಕಮೆಂಡ್ ಮಾಡಿರ್ತಾರೆ ಅದನ್ನ ಸ್ಪ್ರೇ ಮಾಡೋದು ಒಳ್ಳೇದು. ಸೊ ಮಾರ್ಕೆಟ್ ಅಲ್ಲಿ ಏನ್ ಮೈಕ್ರೋ ನ್ಯೂಟ್ರಿಯೆಂಟ್ ಸಿಗುತ್ತೆ ಅದನ್ನು ಮಾಡಬಹುದು. ಸೊ ಇದು ಪೇಪರ್ಗೋಸ್ಕರ ಮಾಡಿದಾವೆ. ನಿಮ್ಗೆ ಏನಾದ್ರೆ ಇದನ್ನ ಹೊಡೆದ್ಬಿಟ್ರೆ ಯಾವ ಸಿಂಪ್ಟಮ್ಗೆ ಎದುರ್ಕೊಳ್ಳಂಗೆ ಏನಿಲ್ಲ. ನಮ್ಮ ವಿಜ್ಞಾನಿಗಳ ಹತ್ರ ಎಲೆ ತಗೊಂಡೋದ್ರೆ ಇದನ್ನ ನೋಡಿದ್ರಿ ಸರ್ ಅಂತಾರೆ, ನಾವು ಎಷ್ಟು ಎಲೆ ಕಳಿಸಿದ್ರು ಉತ್ತರ ಅದನ್ನ ನೋಡಿದ್ರೆ ಸರಿಯಾಗುತ್ತೆ ಸರ್ ಅಂತ. ಯಾಕೆಂದ್ರೆ ಅದನ್ನೆಲ್ಲ ಮಾಡಿದ್ದಾರೆ, ಆದ್ರಿಂದ ನಾವು ಅದನ್ನ ಹೊಡ್ಕೊಂಡ್ರೆ ಒಳ್ಳೇದು. ವರ್ಷಕ್ಕೆ 2 ಸಾರಿ ಹೊಡೆದ್ಬಿಡಿದ್ದೇವೆ, ಮೇ ಜೂನ್ ಅಲ್ಲಿ ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ. ಅದನ್ನ ಮಾಡ್ಕೊಂಡ್ರೆ ಒಳ್ಳೇದು. ಒಂದು 15-30% ಇವೆಲ್ಲ ಪೇಟೆಂಟ್ ಆಗ್ಬಿಟ್ಟಿದ್ದಾವೆ, ಕಮರ್ಷಿಯಲ್ ಆಗಿದಾವೆ. ಒಂದು 10 ಕಂಪನಿಗಳು ಮಾಡ್ಕೊಂಡು ಜನ ಸಪ್ಲೈ ಮಾಡ್ತಾ ಇದ್ದಾರೆ, ಉತ್ಪಾದನೆ ಮಾಡ್ತಾ ಇದೆ. ಅಂದ್ರೆ ಇದು ಉತ್ಪಾದನಾ ವ್ಯವಸ್ಥೆಗೆ ಬಂದಿದೆ ಈಗ ಎಲ್ಲ ಕಾಂಪೌಂಡ್ಸ್ಗಳು, ಪೇಟೆಂಟ್ಗಳೆಲ್ಲ ಇವತ್ತು ಇಂಡಿಯಾದಲ್ಲಿ 6 ಪೇಟೆಂಟ್ ನಮ್ಮ ಸಂಸ್ಥೆಗೆ ಬಂದಿದೆ. ಸೊ ಇದನ್ನೆಲ್ಲ ಮಾಡಿ ಆದ್ಮೇಲೆ, ಮೊದಲೆಲ್ಲ ನಾವು ಅಗ್ರಿಕಲ್ಚರ್ ಅಲ್ಲಿ ಪೇಟೆಂಟ್ ತಗೊಳ್ಳೋದು ಕಷ್ಟ ಅಂತಿದ್ವಿ, ಇತ್ತೀಚೆಗೆ ಅದು ಏನ್ ಬೇಕೋ ಅದು ಮಾಡ್ತಾ ಇದಾರೆ. ಆ ತರ ಮಾಡಿದಾಗ ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಕಾಂಪೌಂಡ್ ಗೊಬ್ಬರ ಕೊಡಬೇಕಾಗುತ್ತೆ. ಹೌದು, ಮೇ ತಿಂಗಳಲ್ಲಿ ನೀರು ಕೊಡೋರು, ಫರ್ಟಿಲೈಸರ್ ಕೊಡೋದು, ಕಾಂಪೋಸ್ಟ್ ಕೊಡೋದು, ಸ್ವಲ್ಪ ಮಣ್ಣು ಕೊಟ್ಟರು ಒಳ್ಳೇದು. ಅದೆಲ್ಲ ಮುಚ್ಚಿದ್ರೆ, ಸೊ ಮೇ ತಿಂಗಳಲ್ಲಿ ಮುಚ್ಚಬಹುದು, ಏನು ತೊಂದರೆ ಆಗಲ್ಲ. ನೀರು ಕೊಟ್ಕೊಂಡು ಮುಚ್ಚಿದ್ರೆ ಎಲ್ಲ ಚೆನ್ನಾಗಿ ಭೂಮಿಗೆ ಸೇರ್ಕೊಳ್ಳುತ್ತೆ. ಮಲ್ಚ್ ಏನು ಮಾಡೋದು ಅವಶ್ಯಕತೆ ಇರಲ್ಲ. ಒಣಗಿರ ಎಲೆಗಳನ್ನು ಹಾಕೋಬಹುದು, ಹಾಕೋಬಹುದು, ಬಟ್ ತಿರ್ಗಾ ಮೇ ಜೂನಲ್ಲಿ ತೆಗಿಬೇಕಾಗುತ್ತೆ. ಕಾಂಪೋಸ್ಟ್ ಮಾಡ್ಕೊಂಡು ಬಳಸ್ಕೋಬಹುದು, ಬಳಸ್ಕೋಬಹುದು. ಮಣ್ಣು ಕೊಟ್ಟರೆ ಒಳ್ಳೇದು. ಸುಣ್ಣ ಕೊಟ್ಟಿರ್ತೀರಿ, ಕಾಂಪೋಸ್ಟ್ ಕೊಟ್ಟಿರ್ತೀರಿ, ಅದ್ರ ಜೊತೆಗೆ ಫರ್ಟಿಲೈಸರ್ ಕೊಟ್ಟಿರ್ತೀರಿ, ಅದೆಲ್ಲ ಒಂಥರ ಸೇರ್ಕೊಂಡಂಗಾಗುತ್ತೆ, ಗಿಡ ಚೆನ್ನಾಗುತ್ತೆ, ಹಳದಿ ಆಗಲ್ಲ. ಸೊ ಅದು ಬಹಳ ಮುಖ್ಯ ಆಗುತ್ತೆ ಮೇ ತಿಂಗಳ ಗಂಟ. ಅಂದ್ರೆ ಮಣ್ಣು ಅಂದ್ರೆ ಯಾವ ಮಣ್ಣು ಕೊಡಬೇಕು ಅಂತ? ಕಾಫಿ ಗಿಡದ ಮಧ್ಯೆ ಇರೋ ಮಣ್ಣು ತಗೋಬೇಕು, ಮೆಣಸು ಗಿಡದ ಪಕ್ಕ ತಗೋಬಾರ್ದು. ಒಂದು 1 ಮೀಟರ್ 1.5 ಮೀಟರ್ ತೆಗಿಬಾರ್ದು, ದೂರದಿಂದ ತೆಗೆದು ಹಾಕ್ಬಹುದು ಸ್ವಲ್ಪ ಮಟ್ಟಿಗೆ. ಹಾಕಿದ್ರೆ ಒಳ್ಳೇದು, ಬುಡಕ್ಕೆ ಮಣ್ಣು ಬಿದ್ದಷ್ಟು ಒಳ್ಳೆ ತೇವಾಂಶ ಸಂರಕ್ಷಣೆ ಆಗುತ್ತೆ, ಬೇರು ಎಲ್ಲ ಮುಚ್ಚಿಕೊಳ್ಳುತ್ತೆ, ಹಳದಿ ಆಗುದಿಲ್ಲ. ಸೊ ಅದರಿಂದ ಮೇ ತಿಂಗಳಲ್ಲಿ ಬಹಳ ಮುಖ್ಯವಾದ ಕೆಲಸ ಮೆಣಸಲ್ಲಿ. ಯಾಕೆ ನಮ್ಮ ರೈತರಿಗೆ ಏನಾಗುತ್ತೆ ಅಂದ್ರೆ ಮೇ ತಿಂಗಳು ರಿಲ್ಯಾಕ್ಸ್ ಮಾಡಕ್ ಆಗುತ್ತೆ ಅಂತ, ಅದು ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಆಗಲ್ಲ ಮೆಣಸು ಬೇಕು ಅಂದ್ರೆ. ಸೊ ಒಂದ್ ಸ್ವಲ್ಪ ಕೆಲಸ ಮಾಡ್ಬೇಕಾಗುತ್ತೆ. ಈಗ ಏಪ್ರಿಲ್ ಮೇ ನಲ್ಲಿ ನಾರ್ಮಲಿ ಏನಾಗುತ್ತೆ, ರಜೆ ಕೊಟ್ಬಿಡ್ತಾರೆ ಲೇಬರ್ಸ್ಗೆ, ವ್ಯವಸ್ಥೆ ಇರೋದಿಲ್ಲ, ಅವರೆಲ್ಲ ಹಬ್ಬಕ್ಕೆ ಹೋಗ್ಬಿಡ್ತಾರೆ. ಅದೆಲ್ಲ ಮಾಡಿದ್ರೆ ಮೆಣಸಲ್ಲಿ ಇಳುವರಿ ಬರುವುದಿಲ್ಲ. ನಾವು ತುಂಬಾ ಸಾರಿ ಹೇಳ್ತಾ ಇರ್ತೇನೆ ರೈತರಿಗೆ, ನೀವು ಏಪ್ರಿಲ್ ಮೇ ನಲ್ಲಿ ಇಲ್ಲ ಹುಷಾರಾಗಿ ತೋಟದಲ್ಲೇ ಇರಬೇಕು, ಅದು ಮದುವೆ ಅದು ಇದು ಅಂತ ಓಡಾಗ್ಬಿಟ್ರೆ ಇಲ್ಲಿ ಅವರು ಹಬ್ಬಕ್ಕೆ ಹೋಗ್ತಾರೆ, ನೀವು ಮದುವೆ ಹೋಗ್ತೀರಿ, ಲಾಸ್ಟಿಗೆ ಬರೋ ವರ್ಷ ಮೆಣಸು ಇರಲ್ಲ, ಹಾಗೆ ತಮಾಷೆ ಮಾಡ್ತಿರ್ತೇವೆ. ಬಟ್ ಬಹಳ ಮುಖ್ಯ ಆ ಟೈಮಲ್ಲಿ ಕೆಲಸ ಮಾಡೋದ್ರಿಂದ. ತುಂಬಾ ಜನ ಆ ಮಂತ್ಗಳಲ್ಲಿ ಕೆಲಸ ಮಾಡಿ ಕೋಟಿಗಟ್ಟಲೆ ದುಡಿಯೋ ರೈತರು ಇದ್ದಾರೆ, ಲಕ್ಷಗಟ್ಟಲೆ ದುಡಿಯೋ ರೈತರು ಇದ್ದಾರೆ, ಕೆಲವರು KGಗಳಲ್ಲಿ ಕುಯ್ದಾರೆ, ಕೆಲವರು ಕ್ವಿಂಟಲಲ್ಲಿ ಕುಯ್ತಾರೆ, ಕೆಲವರು ಟನ್ಗಳಷ್ಟು ಕುಯ್ತಾರೆ. ಅದರಿಂದ ಒಂದು ಕೆಲಸ ಮಾಡಿದ್ರೆ ಒಳ್ಳೆ ದುಡ್ಡು ಆಗುತ್ತೆ ಈ ಬೆಳೆಗಳಲ್ಲಿ. ಜೂನ್ ತಿಂಗಳು ಬಂದಾಗ ಮಳೆ ಶುರು ಆಗುತ್ತೆ, ಮಳೆ ಶುರು ಆಗುತ್ತೆ, ಅವಾಗ ಅಲ್ಲಿ ಅಂಬುಗಳಿರ್ತವೆ, ಅದನ್ನ ಬೇಕಾದ್ರೆ ನಾವು ಕಟ್ ಮಾಡಿಕೊಂಡು ನೆಡಬಹುದು, ಸಸಿಗಳು ಮಾಡ್ಕೋಬಹುದು ಅಲ್ಲಿ. ಈಗಾಗಲೇ ಮಾರ್ಚ್ ಅಲ್ಲಿ ನಾವು ಸಸಿ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು. ಪ್ಲಾಸ್ಟಿಕ್ ಬ್ಯಾಗ್ ತುಂಬಿರ್ತೀರಾ, ನರ್ಸರಿ ವ್ಯವಸ್ಥೆ ಆಗಿದ್ರೆ ಅಲ್ಲಿಂದ ನರ್ಸರಿ ಗಿಡ ಮಾಡ್ಕೋಬಹುದು ಸ್ವಂತ. ಮತ್ತೆ ಇನ್ನೂ ಉಳ್ಕೊಂಡಿದ್ರೆ ರನ್ನರ್ಸ್ಗಳನ್ನ ತೋಟದಿಂದಲೇ ತೆಗೆದು ಜಿಡಿ ಮಳೆ ಇಳಿದಾಗ ನಾಟಿ ಮಾಡೋದು ಒಳ್ಳೇದು. ಇನ್ನೇನು ಮಳೆ ನಡೆಯುತ್ತೆ ಅಂದಾಗ ಶೇಕಡ 1/2 ಬೋಡೋ ದ್ರಾವಣವನ್ನು ಸಿಂಪಡಣೆ ಮಾಡಿಕೊಂಡ್ರೆ ತೋಟದಲ್ಲಿ ಎಲೆ ಕೊಳೆ ರೋಗ ಬರುವುದಿಲ್ಲ. ನೆರಳು ತೆಗೆದಿರ್ತೀರಿ, ಅದ್ರ ಜೊತೆಗೆ ಬೋಡೋನ ಸಿಂಪಡಣೆ ಮಾಡಿದ್ರೆ ಇತ್ತೀಚೆಗೆ ಅದೊಂದು ಬಹಳ ಉತ್ತಮವಾದ ತೋಟಗಳಾಗಿರೋದು. ಈ ಕಡೆ ನೆರಳು ತೆಗಿತಾರೆ, ಈ ಕಡೆ ಬೋಡೋನ ಮಾಡೋದ್ರಿಂದ ಎಲೆ ಕೊಳೆ ರೋಗ ಹುಡ್ಕೊಂಡು ಹೋಗ್ಬೇಕು. ಮೆಣಸು ತೋಟಗಳಿದೆ ಅಂತ ಹೋಗ್ತಾ ಇದ್ರೆ ಅಲ್ಲೆಲ್ಲ ರೋಗನೇ ನೋಡ್ತಿದ್ವಿ. ಈಗ ಈ ರೋಗವನ್ನು ಹುಡ್ಕೊಂಡು ಹೋಗೋ ಲೆವೆಲ್ಗೆ ನಮ್ಮ ರೈತರು ತುಂಬಾ ಕೆಲಸಗಳನ್ನು ಮಾಡಿದ್ದಾರೆ, ಅದರಿಂದ ರೋಗ ಕಡಿಮೆ ಆಗಿದೆ. ಸೊ ಅದ್ರ ಜೊತೆಗೆ ಬೇರು ಕೊಳೆ ರೋಗ ಬರುತ್ತೆ, ಅದಕ್ಕೆ ಕಾಪರ್ ಆಕ್ಸಿ ಕ್ಲೋರೈಡ್ ಅನ್ನು ಡ್ರಂಚ್ ಮಾಡ್ಲಿಕ್ಕೆ ಹೇಳಿದೆ, ಅಥವಾ ಪೊಟಾಷಿಯಂ ಫಾಸ್ಫೇಟ್ ಸ್ಪ್ರೇ ಮತ್ತೆ ಡ್ರಂಚು. ಜನರಲ್ಲಿ ಕಾಪರ್ ಆಕ್ಸಿ ಕ್ಲೋರೈಡ್ 0.5 kg 200 ಲೀಟರ್ಗೆ ಹಾಕಿ 0.1% ಅಂತಾರೆ, ಒಂದು 5-5 ಲೀಟ್ರಷ್ಟು ಪ್ರತಿ ಬಳ್ಳಿಗೆ ಉಯ್ಯಬೇಕು. ಅದು ಬಹಳ ಮುಖ್ಯವಾದ ಕೆಲಸ. ಎಲೆ ಕೊಳೆ ನಿಂತಿದೆ, ಬೇರೆ ಕೊಳೆ ಹಳದಿ ಆಗೋದು ಇನ್ನೂ ಅಲ್ಲಲ್ಲೇ ಇದೆ. ಅಂದ್ರೆ ಈ ಶೀಘ್ರ ಸ್ವರ್ಗ ರೋಗ ಅಂತೀವಲ್ಲ, ಶೀಘ್ರ ಸ್ವರ್ಗ ರೋಗ ಬೇರು ಕೊಳ್ತೋಗ್ಬಿಟ್ರೆ ತೋಟ ಹಳದಿ ಆಗ್ಬಿಡುತ್ತೆ. ಯಾವತ್ತಾಗತ್ತೆ ಗೊತ್ತೇ ಆಗೋದಿಲ್ಲ, ಒಳ್ಳೆ ತೋಟ ಇರುತ್ತೆ ಯಾವತ್ತು ಒಂದಿನ ಹಳದಿ ಆಗ್ಬಿಡುತ್ತೆ. ಅದರಿಂದ ನೀವು ಮೊದಲೇ ಮಾಡ್ಕೊಂಡಿದ್ರೆ ಈ ಟಾಟಾ ಕಾಫಿ ಎಲ್ಲ ನೋಡಿದಾಗ 12 ಲಕ್ಷ ಗಿಡ ಇದೆ. ಈ ಎರಡು ಕೆಲಸಗಳನ್ನ ಎಲ್ಲಾ ಗಿಡಕ್ಕೂ ಮಾಡ್ತಾ ಇದ್ದಾರೆ. ಆದ್ರಿಂದ ಹಳದಿ ಆಗಿರೋ ಗಿಡಗಳ ಸಂಖ್ಯೆನೂ ಕಡಿಮೆ, ಎಲೆ ಕೊಳೆನೂ ಕಡಿಮೆ. ಅದನ್ನ ಮಾಡ್ಲೇಬೇಕಂತ ಶಿಷ್ಟಾಚಾರದ ಪ್ರಕಾರ ಮಾಡ್ಕೊಂಡು ಹೋಗ್ಬಿಟ್ರೆ ಅವಾಗ ಅಲ್ಲಿ ನಿಂತಿದೆ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮಾಡಿರೋ ತೋಟಗಳಿದಾವೆ, ಚೆನ್ನಾಗಿ ಬರ್ತಾ ಇದೆ, ಅಲ್ಲಿ ಈ ಸಮಸ್ಯೆ ಕಡಿಮೆ ಇದೆ. ಕೆಲವರು ರೈತರ ತೋಟದಲ್ಲಿ ಏನಾಗ್ತಾ ಇದೆ, ಹಳದಿ ಆದ ಕರೀತಾರೆ. ನಮ್ಗೆ ಹಳದಿ ಆದ ಕರೆದಾಗ ಏನಾಗುತ್ತೆ, ಅಲ್ಲಿ ಹೋಗಿ ಕೇಳಿದಾಗ ಅವ್ರು ಮಾಡಿರಲ್ಲ, ಅವರೇ ಹೇಳ್ತಾರೆ ಇಲ್ಲ ಈ ವರ್ಷ ಬೆಳೆ ಬೇರೆ ಇರಲಿಲ್ಲ, ಅದಕ್ಕೆ ನಾವು ಮಾಡಲಿಲ್ಲ, ಜನ ಸಿಕ್ಕಲಿಲ್ಲ, ಮಾಡಲಿಲ್ಲ. ಹಳದಿ ರೋಗಕ್ಕೆ ಬಂದ್ಮೇಲೆ ವಿಜ್ಞಾನಿಗಳು ಬಂತಾನೆ ಏನು ಮಾಡ್ತಾರೆ, ಬರೋದಕ್ಕಿಂತ ಮೊದಲೇ ಮಾಡಬೇಕು. ಒಂದು ಸ್ವಲ್ಪ ದುಡ್ಡು ಖರ್ಚಾಗುತ್ತೆ, ಅದೊಂದು ಬಿಟ್ಟರೆ ಬಂದ್ಮೇಲೆ ಏನು ಮಾಡ್ಲಿಕ್ಕಾಗಲ್ಲ. ಬಂದ್ಮೇಲೆ ಏನು ಮಾಡ್ತೇವೆ, ಮೆಟ್ಲ ಸಿಸ್ಟಮಿಕ್ ಫಂಗಿಸೈಡನ್ನು ಹೊಡಿರಿ ಅಂತೇವೆ. ಸೊ ಅದು ಬಂದರೆ ಬಂತು, ಕೆಲಸ ಮಾಡೋದು ಮಾಡೋದು ಕಷ್ಟ. ಕೆಲವರು ಸತ್ತೇ ಹೋಗ್ಬಿಡುತ್ತೆ ಆ ಗಿಡ. ಅವ್ರು ರೈತರು ಏನು ಹೇಳ್ತಾರೆ, ನೀವು ಹೇಳಿದ್ರು ಮಾಡಿದ್ರು ಸತ್ತೋಯ್ತು ಸಾರ್ ಅಂತಾರೆ. ಆ್ಯಕ್ಚುಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಪಕ್ಕದ ಗಿಡ ಉಳಿಯುತ್ತೆ ಅಂತ ಹೇಳಿ ಈ ಗಿಡಕ್ಕೆ ಮಾಡಿಸ್ತೇವೆ. ಈಗ ಒಂದು ಗಿಡಕ್ಕೆ ಮಾಡಿದಾಗ ಅದ್ರ ಸುತ್ತ ಮಾಡಕ್ಕೆ ಹೇಳ್ತೇವೆ, ಅಟ್ಲೀಸ್ಟ್ ರೋಗ ಸ್ಪ್ರೆಡ್ ಆಗೋದಿಲ್ಲ. ಅದರಿಂದ ಆ ತೋಟ ಉಳಿಯುತ್ತೆ ಅನ್ನೋ ಉದ್ದೇಶದಿಂದ ಮಾಡ್ತೇವೆ, ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ಅದು ಸುತ್ತ ಒಂದು 15 ಗಿಡ ಹೋಗ್ತವೆ, ಹಂಗೆ ತೋಟದಲ್ಲಿ ಒಂದು 15 ಕಡೆ ಆ ತರ ಹೋಗ್ಬಿಡುತ್ತೆ, ಇಲ್ಲಿ ತೋಟನೇ ಹೋಗ್ಬಿಡುತ್ತೆ. ಅದರಿಂದ ರಿಸ್ಕ್ ತಗೊಂಡು ಹೇಳಿ ಮಾಡಿಸ್ತವೆ, ಬಟ್ ಮಾಡಿಸಿದ್ರು ಆ ಗಿಡ ಉಳಿಯೋದು ಅಥವಾ ರಿಕವರಿ ಆಗೋದು ಬಹಳ ಕಡಿಮೆ. ಸೊ ಅದು ಪಕ್ಕದ ಗಿಡಗಳು ಚೆನ್ನಾಗಿ ಆಗ್ತವೆ. ಆದ್ರಿಂದ ನಾವೇನು ಹೇಳ್ತೇವೆ ಅಂದ್ರೆ ತೋಡ ಹೊಡೆಯೋದು, ಸಿಒಸಿ ಡ್ರಂಚ್ ಮಾಡೋದು ಪ್ರತಿ ವರ್ಷ 2 ಸಾರಿ ಆದರೂ ಮಾಡಲಿಕ್ಕೆ ಪ್ರಯತ್ನ ಪಟ್ಬಿಡಿ. ಮೆಣಸು ಗಿಡ ಇರೋರು ಅದು ರೋಗ ಬರುತ್ತೋ ಇಲ್ವೋ ಮಾಡೋದನ್ನ ಮುಂಚೆ ಮಾಡಿಬಿಡಿ. ಪಕ್ಕ ತೋಟದವ್ರು ಮಾಡಿದೇನು ಏನೂ ಆಗಿಲ್ಲ ಸರ್ ಅಂತ ಹೇಳಿ ಇವರು ಮಾಡಲ್ಲ. ಅವನು 2 ವರ್ಷದಿಂದ ಏನು ಮಾಡಿಲ್ಲ, ಅದಕ್ಕೆ ನಾವು ಏನು ಮಾಡಿದ್ರೆ ನಡೆಯುತ್ತೆ. ಎಕ್ಸಾಂಪಲ್ಸ್ ಇದಾವೆ, ಇಲ್ಲ ಅಂತಿಲ್ಲ, ಆದ್ರೂ ಮಾಡೋದು ಒಳ್ಳೇದು ಅನ್ಸುತ್ತೆ. ಮತ್ತೆ ಈ ಮೇ ನಲ್ಲಿ ಗೊಬ್ಬರ ಕೊಡದೇ ಇದ್ರೆ ಜೂನ್ ನಲ್ಲಿ ಗೊಬ್ಬರ ಕೊಡ್ಬೋದು. ಮಳೆ ನೋಡ್ಕೊಂಡು, ಹೆವಿ ಮಳೆಯಲ್ಲಿ ಕೊಡಬಾರ್ದು. ಬಿಡು ಕೊಟ್ಟಾಗ ಶಿಫಾರಸ್ ಮಾಡಿದ್ದೇವೆ ನಾವು. ನಾರ್ಮಲಿ ಏನ್ ಹೇಳ್ತೇವೆ, 150 ಗ್ರಾಮ್ ಅಷ್ಟು ಸಾರಜನಕ, 50 ಗ್ರಾಮ್ ಅಷ್ಟು ರಂಜಕ, 250 ಗ್ರಾಮ್ ಅಷ್ಟು ಪೊಟ್ಯಾಶ್. ನೀವು ಫರ್ಟಿಲೈಸರ್ಸ್ ತರ ತಗೊಂಡ್ರೆ 100 ಗ್ರಾಮ್ ಯೂರಿಯಾ, 50 ಗ್ರಾಮ್ DAP ಅಥವಾ 100 ಗ್ರಾಮ್ ರಾಕ್ ಫಾಸ್ಫೇಟು ಮತ್ತೆ 150 ಗ್ರಾಮ್ ಪೊಟ್ಯಾಶ್. ಬಳ್ಳಿ ನೋಡ್ಕೊಂಡು ಆಲ್ಮೋಸ್ಟ್ ನಿಮಗೆ ಒಂದು 300-350 ಗ್ರಾಮ್ ಬರುತ್ತೆ. ದೊಡ್ಡ ಬಳ್ಳಿಗೆ 350 ಗ್ರಾಮ್ ಕೊಡಿ, ಸಣ್ಣ ಬಳ್ಳಿಗೆ ಒಂದು 150 ಗ್ರಾಮ್ ನೋಡ್ಕೊಂಡು ಕೊಡಿ. ಸೊ ಇದು ಒಂದು 2-3 kg ಬರುವಂತಹ ಬಳ್ಳಿಗಳಿಗೆ ಹೇಳುವಂತಹ ನಾರ್ಮಲ್ ರೆಕಮೆಂಡೇಶನ್ಸ್. ಜೂನ್ ಅಲ್ಲಿ ಬೋಡ ಹೊಡೆಯೋದು, ಸಿಒಸಿ ತಗೊಳ್ಳೋದು, ಮತ್ತೆ ಗೊಬ್ಬರ ಕೊಡದೆ ಇದ್ರೆ ಗೊಬ್ಬರ ಕೊಡೋದು, ಇದು ಮುಖ್ಯವಾದ ಕ್ರಮ. ಇನ್ನು ಜುಲೈನಲ್ಲಿ ಹೆಚ್ಚು ಮಳೆ ಬರುತ್ತೆ, ಅವಾಗ ಏನ್ ಮಾಡ್ಬೇಕಾಗತ್ತೆ? ಜುಲೈನ್ ಮಳೆಗಳನ್ನ ನಾವು ನೋಡಿದಾಗ ಪ್ರತಿದಿನ ಬೆಳೆ ವರ್ಷಗಳಿದ್ದಾವೆ. ಈಗ ಲಾಸ್ಟ್ 3 ವರ್ಷದಲ್ಲಿ ಪ್ರತಿದಿನ ಬರ್ತಾ ಇಲ್ಲ, ಹೋದ ವರ್ಷ ಅಂತೂ ಒಂದು 20 ದಿನ ಮಳೆ ಬಂದಿದೆ. ಆದ್ರಿಂದ ಹೋದ ವರ್ಷ ಏನಾಯ್ತು ಅಂದ್ರೆ ಜುಲೈ ಬಂದಲ್ಲಿ ಹೂವನ್ನು ಸೆಟ್ ಆಯ್ತು. ಇವೆಲ್ಲ ಯಾಕೆ ಹೇಳ್ತೇವೆ ಅಂದ್ರೆ ಜೂನ್ ಅಲ್ಲಿ ಹೂವು ಬಂದು ಸೆಟ್ ಆಗ್ಬಿಟ್ರೆ ಒಳ್ಳೆ ಕ್ರಾಪ್. ಒಬ್ಬ ಮನುಷ್ಯನಿಗೆ ಆಸೆ ಹುಟ್ಟಿಸಿದ್ರೆ ಎಲ್ಲ ಕೆಲಸ ಮಾಡ್ತಾರೆ ಅಂತ ಅಷ್ಟೇ, ಇನ್ನೇನಿಲ್ಲ. ಮೇ ನಲ್ಲಿ ಹೂವು ಕಂಡುಬಿಟ್ರೆ ಜೂನ್ ನಲ್ಲೇ ಕೆಲಸ ಮಾಡಿಬಿಡ್ತಾರೆ, ಜುಲೈನಲ್ಲಿ ತೋಟ ಉಳ್ಕೊಂಡ್ಬಿಡುತ್ತೆ. ಮೇ ನಲ್ಲಿ ಹೂವು ಬರಲಿಲ್ಲ, ಅದು ಮೇ ಎಂಡಲ್ಲಿ ಜೂನ್ ಫಸ್ಟ್ ವೀಕಲ್ಲಿ ಹೂವು ಬಂದಿಲ್ಲ ಅಂದರೆ ಎಲ್ಲ ಕೆಲಸ ನಿಧಾನ, ಬೋಡ ಹೊಡೆಯೋದು ನಿಧಾನ, ಹೊಡೆದ್ರೆ ಹೊಡೆದ್ರು ಇಲ್ಲ ಬೇಡ ಈ ವರ್ಷ ಅನ್ನೋದು ಇದೆಲ್ಲ ಆಗುತ್ತೆ. ಹೋದ ವರ್ಷ ಒಂದು ಸ್ವಲ್ಪ ಬಿಡು ಕೊಟ್ಟಿತ್ತು, ಸೊ ಸುಮಾರು ಜನ ಜುಲೈನಲ್ಲಿ ಮಾಡಿದ್ರು. ಬಟ್ ನಮ್ಮ ಪ್ರಕಾರ ಜೂನಲ್ಲಿ ಎಲ್ಲ ಕೆಲಸ ಮುಗಿಸ್ಬೇಕು. ಜುಲೈನಲ್ಲಿ ಏನು ಮಾಡಬೇಕು, ಗಿಡ ನೆಟ್ಟ ಗುಂಡಿಗಳನ್ನು ನೀರು ನಿಲ್ದಂತೆ ಎಚ್ಚರ ಮಾಡ್ಕೊಬೇಕು. ಜೂನಲ್ಲಿ ಗಿಡ ನೆಡ್ಬೋದು ನಾವು, ಸೊ ಆವಾಗ ನೀರು ನಿಲ್ದಂಗೆ ನೋಡಿಕೊಂಡ್ರೆ ಗಿಡಗಳು ಸತ್ತೋಗೋದಿಲ್ಲ. ಸೊ ಎರಡನೇದು, ತೋಟದಲ್ಲಿ ಏನಾದರೂ ಕೊಳೆ ರೋಗ ಕಂಡ್ರೆ ನಾವು ಇದನ್ನ ಸಿಸ್ಟಮಿಕ್ ಫಂಗಿಸೈಡ್, ಮೆಟ್ಲಾಕ್ಸಿಲ್ ಮ್ಯಾಂಕೋಜಬ್ ಇರೋದು, ಪೆನಾಮಿಡಾನ್ ಮ್ಯಾಂಕೋಜಬ್ ಇವೆಲ್ಲ 1 gram per liter ಸ್ಪ್ರೇ ಮತ್ತೆ ಡ್ರೆಂಚ್ ಮಾಡ್ಕೊಬೇಕು ಬಂದಂತ ಗಿಡಕ್ಕೆ. ಮತ್ತೆ ಒಂದು ವಾರ ಬಿಟ್ಟು ಇನ್ನೊಂದು ಸಾರಿ ಮಾಡಿ ಆ ಬಿದ್ದ ಎಲೆ ಕೊತ್ತು ಎಲ್ಲ ತೆಗೆದು ಸುಟ್ಟು ಹಾಕ್ಬೇಕು ಅಥವಾ ತೋಟದಿಂದ ದೂರ ಹಾಕ್ಬೇಕು. ಸೊ ಇಲ್ಲಿ ಸ್ವಚ್ಛ ಮಾಡದೇ ಇದ್ರೆ ತಿರ್ಗಾ ಬರೋ ವರ್ಷನೂ ಬರುತ್ತೆ, ಇಲ್ಲ ಪಕ್ಕದ ಗಿಡಕ್ಕೆ ಹರಡ್ಬಿಡುತ್ತೆ ಫೈಟೋಪ್ತೋರ ಸೋಂಕು. ಮತ್ತೆ 2nd ಸಾರಿನೂ ಸಿಂಪಡಣೆ ಮಾಡಬೇಕು. ಸೊ ಜುಲೈನಲ್ಲಿ ತೋಟದಲ್ಲಿ ಸೋಂಕು ಇಲ್ದಂಗೆ ನೋಡ್ಕೊಬೇಕು. ಮತ್ತೆ ಸೋಂಕು ಬಂದ್ರೆ 2ನೇ ಬೋರ್ಡ್ ಹೊಡಿಲಿಕ್ಕೂ ರೆಡಿ ಆಗಬೇಕು. ಜೂನಲ್ಲಿ ಒಡೆದಿರ್ತೀರಿ, 30 ದಿನ ಆಗ್ಬಿಟ್ರೆ ರೋಗ ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಒಂದ್ ಗಿಡಕ್ಕೆ ರೋಗ ಬಂದಿದೆ ಅಂದ್ರೆ ಎರಡನೇ ಬೋರ್ಡ್ ಹೊಡಿಲಿಕ್ಕೆ ತೋಟ ರೆಡಿ ಇದೆ ಅಂತ ಅರ್ಥ, ಇಲ್ಲ ಅಂತ ಹೇಳಿದ್ರೆ ತೋಟನೇ ಹೋಗ್ಬಿಡುತ್ತೆ. ಸರಿ, ಸೊ ನೋಡ್ಕೊಬೇಕು. ನಾರ್ಮಲಿ ಏನ್ ಮಾಡ್ತೇವೆ ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಹೊಡಿಸ್ತೇವೆ. ಬಟ್ ಇಲ್ಲೇನಾಗುತ್ತೆ ಅಂದ್ರೆ ರೋಗ ಬಂದ್ಬಿಟ್ರೆ ಅದ್ ನೋಡ್ಕೊಂಡು ಸುಮ್ಗಿರಕ್ ಆಗುದಿಲ್ಲ. ಏನಾದ್ರು ಬ್ರೇಕ್ ಸಿಕ್ಕಿದ್ರೆ ಆ ಮಳೆಗಾಲದಲ್ಲೇ ಇನ್ನೊಂದು ಬೋರ್ಡ್ ಹೊಡ್ಕೊಂಡ್ರೆ ಅಥವಾ ಆ ಬ್ಲಾಕ್ ಅಲ್ಲಿ ರೋಗ ಹರಡೋದನ್ನ ನಿಲ್ಲಿಸ್ಕೋಬಹುದು. ಆಗಸ್ಟ್ ನಲ್ಲಿ ಸುಧಾ ಈ ಫೈಟೋಪ್ತೋರ ಸೋಂಕು ಕಾಣುತ್ತೆ ಅಲ್ಲಲ್ಲೇ. ಹೋಗ್ಲೂ ಸುಧಾ ನಾನು ಹೇಳಿದಂಗೆ ಬೋರ್ಡ್ ಹೊಡಿಲಿಕ್ಕೆ ರೆಡಿ ಆಗ್ಬೇಕು. ಬಂದಂತ ಗಿಡಗಳಿಗೆ ಸಿಸ್ಟಮಿಕ್ ಫಂಗಿಸೈಡ್, ಇತ್ತೀಚೆಗೆ ನಾವು ಮೆಟ್ಲಾಕ್ಸಿಲ್ ಮ್ಯಾಂಕೋಸಬ್ ಬೀಳ್ತೇವೆ ಅಥವಾ ಪೆನಾಮಿಡಾನ್ ಮ್ಯಾಂಕೋಸಬ್ ಅಂತ ಎರಡು ಕೆಮಿಕಲ್ ಬರ್ತಿದೆ. ನಾರ್ಮಲಿ 1.2 ಗ್ರಾಮ್ ಅಥವಾ 2 ಗ್ರಾಮ್ ಒಳಗೆ ಇರ್ತವೆ, ಅದ್ರ ಮೇಲೆ ಬರೆದಿರ್ತಾರೆ. ಅದನ್ನ ನೋಡ್ಕೊಂಡು ಸಿಂಪಡಣೆ ಮಾಡಿ ಅದನ್ನ ರೋಗ ಕಂಟ್ರೋಲ್ ಮಾಡಿ ಉಳಿದ ಗಿಡಕ್ಕೆ ಬೋರ್ಡ್ ಮಾಡಬೇಕು. ಸೆಪ್ಟೆಂಬರ್ಗೆ ಬಂದ್ರೆ ಈಗಾಗಲೇ ಬೇರ್ ಕಡ್ಡಿ ನೆಟ್ಟಿರ್ತೇವೆ, ಕಡ್ಡಿಗಳನ್ನು ನೋಡಿಕೊಂಡು ನೀರು ನಿಲ್ದಂಗೆ ನೋಡ್ಕೊಬೇಕು. ಸೊ ಶೇಕಡ ಬೋರ್ಡರ್ ಎರಡನೇ ಬೋರ್ಡ್ ಹೊಡಿಬೇಕು ಸೆಪ್ಟೆಂಬರಲ್ಲಿ. ಪ್ರತಿ ಬಳ್ಳಿಗೆ 0.5 ಕಿಲೋಗ್ರಾಮ್ ಅಷ್ಟು ಒಂದು ಬ್ಯಾರಲ್ಗೆ 200 ಲೀಟ್ರಿಗೆ ಕಾಪರ್ ಆಕ್ಸಿ ಕ್ಲೋರೈಡ್ ದ್ರಾವಣ ಎರಡನೇ ಸಾರಿ ಡ್ರಂಚ್ ಆಗಬೇಕು, 5 ಲೀಟ್ರಿಂದ 10 ಲೀಟ್ರ್ ಅಷ್ಟು ಪ್ರತಿ ಬಳ್ಳಿಗೆ. ಅಥವಾ ಪೊಟ್ಯಾಸಿಯಂ ಫಾಸ್ಫೋನೇಟ್, ನಾರ್ಮಲಿ 600 ml ಪರ್ ಬ್ಯಾರಲ್ ಅಂತಾರೆ, ಅದನ್ನು ಸ್ಪ್ರೇ ಮತ್ತೆ ಸಿಂಪಡಣೆ ಮಾಡಬಹುದು. ಅವಾಗ ಬೋರ್ಡ್ ಹೊಡೆಯೋದು ಅವಶ್ಯಕತೆ ಇರಲ್ಲ. ಬ್ಯಾರಲ್ ಇನ್ನೂರು ಲೀಟರ್. ಎರಡನೇ ಕಂತಿನ ರಸಗೊಬ್ಬರ ಕೊಡಬೇಕು. ಎರಡನೇ ಕಂತಿನ ರಸಗೊಬ್ಬರ 100 ಗ್ರಾಮ್ ಅಷ್ಟು ಯೂರಿಯಾ, 50 ಗ್ರಾಮ್ DAP ಅಥವಾ 100 ಗ್ರಾಮ್ ಅಷ್ಟು ರಾಕ್ ಫಾಸ್ಫೇಟು, ಒಂದು 150 ಗ್ರಾಮ್ ಪೊಟ್ಯಾಶು, ಅಲ್ಲಿಗೆ 300 ಗ್ರಾಮ್ ಅಷ್ಟು ನಾವು MOP ಕೊಟ್ಟಂಗೆ ಆಗುತ್ತೆ. ಸೊ ಅದೇ ಮಿಶ್ರಣವನ್ನು ಎರಡನೇ ಸಾರಿನೂ ಕೊಡಬೇಕು. ನಾರ್ಮಲಿ ನಾವು ಏನೋ ಕಾಫಿ ಕೊಡೋದೇ ಕೊಡೋಂಗಿದ್ರೆ ಕೊಡಿ, ಬಟ್ ಅದ್ರ ಜೊತೆಗೆ ಇನ್ನೊಂದು ಸಾರಿ ಒಂದು 100 ಗ್ರಾಮ್ ಅಷ್ಟು ಪೊಟ್ಯಾಶ್ ಜಾಸ್ತಿ ಕೊಡಬೇಕಾಗುತ್ತೆ. ಮತ್ತೆ ಗೊಬ್ಬರ ಇದ್ರೆ ಗೊಬ್ಬರ ಕೊಡಬಹುದು, ಕಾಂಪೋಸ್ಟ್ ಬೇವಿನ ಹಿಂಡಿ ಟ್ರೈಕೋಡರ್ಮ ಕೊಡಬಹುದು. ಅಂದ್ರೆ COC ಡ್ರಂಚ್ ಆಗಿ ಒಂದು 15 ದಿನ ಆದ್ಮೇಲೆ ಕಾಂಪೋಸ್ಟ್ ಬೇವಿನ ಹಿಂಡಿ ಟ್ರೈಕೋಡರ್ಮ ಎಲ್ಲ ಮಿಕ್ಸ್ ಮಾಡಿ ತೋಟಕ್ಕೆ ಕೊಟ್ಟರೆ ಒಳ್ಳೇದು. ಅಂದ್ರೆ ಇದನ್ನ ಕೊಟ್ಬಿಟ್ಟು COC ಡ್ರಂಚ್ ಮಾಡಬೇಡಿ, ಬೋರ್ಡ್ ಹೊಡಿಬೇಡಿ ಅಂತ. ಸೊ ಎಲ್ಲ ಆದ್ಮೇಲೆ ಆರ್ಗ್ಯಾನಿಕ್ ಇನ್ಪುಟ್ ಅನ್ನು ಕೊಟ್ಟುಕೊಂಡು ತೋಟವನ್ನ ನಿರ್ವಹಣೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಬಹುದು. ಈಗ ಈ ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಸಿಗುತ್ತಲ್ಲ, ಅದನ್ನು ಬಳಸ್ಕೋಬಹುದು? ಬಳಸ್ಕೋಬಹುದು. ಅದೇನಾಗುತ್ತೆ ಅಂತ ಹೇಳಿದ್ರೆ ಅದು ಗಿಡ ಚೆನ್ನಾಗಾಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ಎಲ್ಲ ಕೆಲಸ ಮಾಡ್ಬಿಟ್ಟು ಬೆಳೆಸ್ಕೊಳ್ಳಿ ಅಂತೇ ನಾವು. ಇವೆಲ್ಲ ಏನು ಟೆಕ್ನಾಲಜಿಗಳು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ತರಕಾರಿ ಟೆಕ್ನಾಲಜಿ ಬಂದು ಮೆಣಸಿಗೆ ಬಂದ್ಬಿಡುತ್ತೆ, ಮಾಡಬಹುದು. ಆದರೆ ಅದರಿಂದನೇ ತೋಟ ನಿಲ್ಲುತ್ತೆ ಅಂತ ಹೇಳಲಿಕ್ಕೆ ಆಗ್ತಿಲ್ಲ. ಅದೊಂದು ಪೂರ್ವಕವಾಗಿ ಕೆಲಸ ಮಾಡುತ್ತೆ, ಪೂರ್ವಕವಾಗಿ ಕೆಲಸ ಮಾಡುತ್ತೆ. ಅದರಿಂದ ಇದಕ್ಕೇನು ಟೆಕ್ನಾಲಜಿ ಮಾಡಿದ್ದಾರೆ ಅಥವಾ ನಿಮಗೆ ಗೊತ್ತಿದೆ, ಅದನ್ನು ಮಾಡಿಬಿಟ್ಟು ಅಡಿಷನಲ್ ಆಗಿ ಏನು ತೋಟ ಚೆನ್ನಾಗಿರಲಿಕ್ಕೆ ಏನಾಗುತ್ತೆ ಅಂದರೆ ನ್ಯೂಟ್ರಿಯೆಂಟ್ ಅಪ್ಟೇಕನ್ನು ಇಂಪ್ರೂವ್ ಮಾಡ್ತವೆ, ಗಿಡ ಹೆಲ್ತಿ ಆಗಿರೋಕೆ ರೋಗ ಕಡಿಮೆ ತಡ್ಕೊಳ್ತವೆ, ಮತ್ತೆ ರೋಗ ಬರೋದೇ ಇಲ್ಲ ಅಂತಿಲ್ಲ, ಬಂದರೂ ಬರಬಹುದು. ಸೊ ಇವು ಹೆಲ್ಪ್ ಮಾಡ್ತವೆ ಅಷ್ಟೇ. ಆದ್ರಿಂದ ಅದನ್ನು ಸೇರಿಸ್ಕೋಬೇಕು, ಪ್ರೊಡಕ್ಷನ್ ಸಿಸ್ಟಮ್ ಅಲ್ಲಿ ಸೇರಿಸ್ಕೊಬಹುದು. ಬಟ್ ಅದು ರಿಪ್ಲೇಸ್ಮೆಂಟ್ ಅಲ್ಲ. ಇವಾಗ ಏನಾಗ್ತಾ ಇದ್ರೆ ರಿಪ್ಲೇಸ್ಮೆಂಟ್ ಅಂತ ಮಾಡ್ತಿದ್ದಾರೆ, ಅದ ಅಲ್ಲ, ಪೂರಕ. ಈಗ ಏನು ಟ್ರೈಕೋಡರ್ಮಾ ಅನ್ನೋ ರಿಪ್ಲೇಸ್ಮೆಂಟ್ ಅಲ್ಲ. ಈಗ ನಾವೇ ತುಂಬಾ ತೋಟಗಳನ್ನು ನೋಡ್ತಾ ಇದ್ದೇವೆ, ನಾವು ಬರೀ ಟ್ರೈಕೋಡರ್ಮಾ ಮ್ಯಾನೇಜ್ ಮಾಡಕ್ ಆಗುತ್ತಾ? ಆಗ್ತಾ ಇಲ್ಲ. ಸೊ ಎಲ್ಲ ಮಾಡ್ಕೊಂಡು ಅದನ್ನು ಮಾಡಿದ್ರೆ ತೋಟ ಚೆನ್ನಾಗಿರ್ತವೆ, ಕಾಂಪೋಸ್ಟ್ ಹಾಕಿದ್ರೆ ತೋಟ ಚೆನ್ನಾಗ್ತವೆ. ಕೆಲವರು ಕಾಂಪೋಸ್ಟ್ ಇರೋದಿಲ್ಲ, ಕೆಲವರು ಕಾಫಿಯನ್ನ ಮಸ್ಕಿಂಗ್ ಮಾಡಿ ಅದನ್ನ ಕಾಂಪೋಸ್ಟ್ ಮಾಡಾಕ್ತಾರೆ, ಆ ತೋಟ ಎಲ್ಲ ಕಪ್ಪಕ್ಕಿರ್ತವೆ. ಯಾಕೆಂದ್ರೆ ಅಲ್ಲಿ ಕಾಂಪೋಸ್ಟ್ ಬೀಳುತ್ತೆ ಅವ್ರದೇ ತೋಟದಲ್ಲಿ. ಕೆಲವರು ಕಾಫಿ ಸಿಪ್ಪೆಯನ್ನ ಬೇರೆ ತೋಟಕ್ಕೆ ಕಾಫಿ ಮಾರ್ಬಿಟ್ಟು ಇಲ್ಲಿ ಸಿಪ್ಪೆನೇ ಇರಲ್ಲ, ಆರ್ಗ್ಯಾನಿಕ್ ಕಾರ್ಬನ್ ಇರಲ್ಲ, ಅದರಿಂದ ಏನಾಗುತ್ತೆ ಇವ್ರ ತೋಟದಿಂದ ಆರ್ಗ್ಯಾನಿಕ್ ಕಾರ್ಬನ್ ಬೇರೆ ಕಡೆ ಹೋಗ್ಬಿಡುತ್ತೆ, ಇವ್ರ ತೋಟ ಕಪ್ಪಾಗೋ ಬದಲು ಹಳದಿ ಹಳದಿ. ನೋಡ್ಬೋದು ಸಿಂಪಲ್ ಆಗಿ ನಾವು ನೋಡಿದಾಗ್ಲೂ, ಯಾರು ಪಲ್ಪಿಂಗ್ ಮಾಡ್ತಾರೆ ಅವ್ರ ತೋಟದೇ ಒಂಥರ ಇದೆ, ಪಲ್ಪಿಂಗ್ ಮಾಡದೇ ಇರೋ ತೋಟ ಒಂಥರ ಇದೆ. ಏಕೆ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಮ್ಯಾಟ್ರ್ ಅವ್ರ ತೋಟದಿಂದ ಬೇರೆ ಕಡೆ ಹೋಗ್ತದೆ. ಸಾವಯವ ಅಂಶ ಬಹಳ ಮುಖ್ಯ, ಸಾವಯವ ಅಂಶ ಮುಖ್ಯ ಆಗುತ್ತೆ. ಅವಾಗ ಮೈಕ್ರೋಬ್ಸ್ ಎಲ್ಲ ಬರುತ್ತೆ, ಟ್ರೈಕೋಡರ್ಮ ಸಾಯಿಲ್ ಅಲ್ಲಿ ಇದೆ, ಸೂಕ್ಷ್ಮಾಣು ಜೀವಿಗಳು ಸಾಯಿಲ್ ಅಲ್ಲಿ ಇದೆ, ಅದರಲ್ಲಿ ನೀವು ಕಾಂಪೋಸ್ಟ್ ಕೊಟ್ಟರೆ ಅವೇ ಬೆಳ್ಕೊಳ್ತವೆ. ಎಲ್ಲಿ ಕಡಿಮೆ ಇರುತ್ತೆ ಅಲ್ಲೆಲ್ಲ ನಾವು ಅಡಿಷನಲ್ ಕೊಟ್ಟರೆ ಒಳ್ಳೇದಾಗುತ್ತೆ. ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಮಳೆ ಕಡಿಮೆ ಆಗ್ತಾ ಬರುತ್ತೆ, ಹೌದು, ಆ ಸಂದರ್ಭದಲ್ಲಿ ಏನು ಕ್ರಮ ಅನುಸರಿಸಬಹುದು ಅಂತ? ಅಕ್ಟೋಬರ್ ತಿಂಗಳಲ್ಲಿ ನಾರ್ಮಲಿ ನಾವು ಕೊಡಗು ಅಥವಾ ನಮ್ಮ ಮೆಣಸಿನ ಪ್ರದೇಶಗಳಲ್ಲಿ ನೋಡೋದು ಸ್ವಲ್ಪ ರೊಬಸ್ಟ ತೋಟಗಳಲ್ಲಿ ಗೆದ್ದಲು, ಮಳೆ ನಿಂತಿರುತ್ತೆ ಅಲ್ಲಿ ಒಂದ್ ಸ್ವಲ್ಪ ಒಣ ಅಂಶಗಳೆಲ್ಲ ಬಂದಾಗ ಗೆದ್ದಲುಗಳು ಇರ್ತವೆ ಗೆದ್ದಲು ಹತ್ಲಿಕ್ಕೆ ಶುರು ಆಗುತ್ತೆ. ಗೆದ್ದಲು ನಿಯಂತ್ರಣ ಮಾಡ್ಕೋಬೇಕಾಗುತ್ತೆ. ನಾರ್ಮಲಿ ನೀರಿನ ಹೊಡೆದ್ರೆ ಅದಕ್ಕೆ ನಿಲ್ಲುತ್ತೆ, ನೀರು ಹೊಡಿಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾರ್ಮಲಿ ಕ್ಲೋರೋಫೈರಿಪಾಸ್ ಅನ್ನ ರೆಕಮೆಂಡ್ ಮಾಡಿದ್ದಾರೆ. ಅಫ್ಕೋರ್ಸ್ ಕಾಫಿಗಳಲ್ಲಿ ಇತ್ತೀಚೆಗೆ ಕ್ಲೋರೋಫೈರಿಪಾಸ್ ಅನ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಕಾಫಿ ತೋಟಗಳಲ್ಲಿ. ಸೊ ಅದರಿಂದ ನೀರಿನ ನಿರ್ವಹಣೆಯಿಂದನೂ ಗೆದ್ದಲನ್ನ ಕಂಪೋ ಮಾಡ್ಕೊಬೇಕಾಗುತ್ತೆ. ಕೆಮಿಕಲ್ಸ್ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ, ಯಾಕೆಂತ ಹೇಳಿದ್ರೆ ಕಾಫಿ ಹಾರ್ವೆಸ್ಟಿಂಗ್ ಶುರು ಆಗ್ಬಿಡುತ್ತೆ, ಇವೆಲ್ಲ ಸಮಸ್ಯೆಗಳು ಬರ್ತಿದೆ. ಸೊ ಅದು ನೋಡ್ಕೊಂಡು ಮಾಡಬಹುದು. ಬಟ್ ಒಳ್ಳೆ ತೋಟಗಳಲ್ಲಿ ಗೆದ್ದಲು ಕಡಿಮೆ, ಡ್ರೈ ಪ್ರದೇಶಗಳಲ್ಲಿ ಕಾಣುತ್ತೆ. ನಾರ್ಮಲಿ ನಾವೇನು ಹೇಳ್ತೇವೆ ಅಂದ್ರೆ ಅಕ್ಟೋಬರ್ನಲ್ಲಿ ಗಿಡಗಳಿಗೆ ಮಣ್ಣು ಕೊಡಿ ಅಂತೇವೆ. ಮಣ್ಣು ಕೊಡೋದು, ಕಾಂಪೋಸ್ಟ್ ಕೊಟ್ಟಿರ್ತೇವೆ ಸೆಪ್ಟೆಂಬರ್ ಅಲ್ಲಿ, ಅದ್ರ ಮೇಲ್ಗೆ ಮಣ್ಣು ಕೊಡೋದು ಮತ್ತೆ ಸೊಪ್ಪನ್ನು ಹಾಕೋದು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ, ಅಂದ್ರೆ ಮಲ್ಚಿಂಗ್ ಮಾಡೋದು. ಸೊ ಗಿಡ ನೆಕ್ಸ್ಟ್ ಇಯರ್ಗೆ ರೆಡಿ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ನವೆಂಬರ್ ತಿಂಗಳಲ್ಲಿ ಇದೆ ಈ ಸಲ್ಕ ಕೀಟಗಳು ಏನಾದ್ರು ಕಂಡ್ರೆ ಅಥವಾ ಡೈಮಿಥೈಡ್ ಇಮಿಡೋಕ್ಲೋರೋಫಿಡ್ ಯಾವ ಗಿಡಕ್ಕೆ ಬಂದಿದೆ ಅಲ್ಲಿ ಹೊಡ್ಕೋಬೇಕು, ಎಲ್ಲ ಗಿಡಕ್ಕೆ ಹೊಡಿಬಾರ್ದು. ಈಗ ಮಳೆ ಕಡಿಮೆ ಆಯ್ತು ಅಂದ್ರೆ ಸ್ವಲ್ಪ ಕೀಟಗಳ ಹಾವಳಿ ಜಾಸ್ತಿ ಆಗುತ್ತೆ. ಅವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೋಡ್ಕೊಂಡು ಸುಮ್ಗೆ ಇರಬಾರ್ದು, ರೆಕಮೆಂಡೇಶನ್ಸ್ ಇರುತ್ತೆ, ಬಟ್ ಆ ಗಿಡಗಳಿಗೆ ಮಾತ್ರ ಮಾಡಬೇಕು. ಒಂದೇ ವರ್ಷದಲ್ಲಿ ಎಲ್ಲಕ್ಕೂ ಹರಡೋದಿಲ್ಲ ಅವು. ಸಲ್ಕ ಕೀಟಗಳಂದ್ರೆ ಒಂದು ಎಲೆ ಮೇಲೆ ಕುಂತ್ಕೊಂಡಿರ್ತವೆ, ಸೊ ಅಲ್ಲೇನು ಇರುವೆ ಇರುವೆ ಬಂದು ಇನ್ನೊಂದು ಎಲೆಗೆ ತಗೊಂಡು ಹೋದ್ರೆ ಮಾತ್ರ ಹೋಗ್ತವೆ ಹೊರತು ಗಾಳಿಯಲ್ಲೇನು ಹೋಗಲ್ಲ ಅವು. ಸೊ ಅದರಿಂದ ಸಲ್ಕ ಕೀಟಗಳು ಬಂದಾಗ ಎಲೆಗಳು ಹಿಂದೆ ಹಳದಿ ಆಗಿರ್ತವೆ, ಆ ಎಲೆಗಳನ್ನ ತೆಗೆದು ಸುಟ್ಟಾಕಿದ್ರೆ 50% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದೇ ಸಲ್ಕ ಕೀಟಗಳು ಬಂದು ಕಾಂಡದ ಮೇಲೆ ಕುಂತ್ಕೊಂಡಿರ್ತವೆ, ಸೊ ಅವಾಗ ಇಮಿಡೋಕ್ಲೋರೋಫಿಡ್ ಅಥವಾ ಡೈಮಿಥೈಲೇಟ್ ಅದೇ ರೋಗರೇನ್ ಸಿಗುತ್ತೆ, ಅದು 2 ml/L ಅದನ್ನ ಸಿಂಪಡಣೆ ಮಾಡಿ ಒಂದು 15 ದಿನ ಬಿಟ್ಟು ಇನ್ನೊಂದ್ಸರಿ ಸಿಂಪಡಣೆ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ. ಮತ್ತೆ ಈ ಪ್ಯಾಚಸ್ ಈವನ್ ಒಂದು ಗಿಡಕ್ಕೂ ಒಡೆಯಂಗಿಲ್ಲ, ಯಾವುದೋ ಒಂದು ಪ್ಯಾಚ್ ಆಗಿರುತ್ತೆ, ಅಂತ ಗಿಡಗಳಲ್ಲಿ ಮಾಡಬಹುದು. ಅಥವಾ ಸಣ್ಣ ಗಿಡದಲ್ಲಿ ಬಂದಿದ್ರೆ ಈ ಸಲ್ಕ ಕೀಟ ಬರುತ್ತೆ, ಥ್ರಿಪ್ಸ್ ಬರುತ್ತೆ, ಒಂಥರ ಬೋರೋ ತರ ಬರುತ್ತೆ, ಅವಾಗ ಸಣ್ಣ ಗಿಡ ಕೊಡಿಬಹುದು. ಕ್ರಾಪ್ ಇಲ್ಲದೆ ಇರೋ ಗಿಡಗಳಿಗೆ ಇಮಿಡೋಕ್ಲೋರೋಫಿಡ್ ಹೊಡಿಬಹುದು. ಮತ್ತೆ ಬಿಳಿ ಹೊಟ್ಟಿನ ತಿಗಣನು ಏನಾದರೂ ಕಾಣಬರುತ್ತೆ? ಬರುತ್ತೆ ಬರುತ್ತೆ, ನಾರ್ಮಲಿ ಅಕ್ಟೋಬರ್ ನವೆಂಬರ್ ನಲ್ಲಿ ಕಾಣ್ತೇವೆ. ಅವಾಗ ಅದಕ್ಕೂ ಸುದಾ ಏನು ನಮ್ಮಲ್ಲಿ ರೆಕಮೆಂಡೇಶನ್ ಇದೆ ಅಂದ್ರೆ ಕ್ಲೋರೋಪೈರಿಪಾಸ್ ಡ್ರಂಚಿಂಗ್ ಇದೆ, ಬುಡಕ್ಕೆ ನಿಧಾನಕ್ಕೆ ಸುರಿಬೇಕು ಅಂತ ಇದೆ, ನೋಡ್ಕೊಂಡು ಮಾಡಬೇಕು. ಬಟ್ ಇವೆಲ್ಲ ಏನಾಗ್ತಾ ಇದೆ ಅಂದ್ರೆ ಇನ್ಸೆಕ್ಟಿಸೈಡ್ಸ್ ಗಳನ್ನ ಇತ್ತೀಚೆಗೆ ರಿಸ್ಟ್ರಿಕ್ಟ್ ಮಾಡ್ತಾ ಇದಾವೆ, ಅದರಿಂದ ತೋಟ ಚೆನ್ನಾಗಿ ನೋಡ್ಕೊಂಡ್ರೆ ಇವೆಲ್ಲ ಬರಲ್ಲ. ಸೊ ಎಲ್ಲೆಲ್ಲಿ ವೀಕ್ ತೋಟಗಳಾಗ್ತಾ ಇದೆ ಅಲ್ಲೆಲ್ಲ ಜಾಸ್ತಿ ಆಗ್ತಿದೆ. ರೆಕಮೆಂಡೇಶನ್ಸ್ ಇದೆ, ನಾರ್ಮಲಿ ಕ್ಲೋರೋಪೈರಿಪಾಸ್ ಇದೆ 3 ml/L, ಬಟ್ ನಿಧಾನಕ್ಕೆ ಸುರಿಬೇಕು. ಒಂದೇ ಸರಿ ಬಿಂದಿಗೆಲ್ ತಗೊಂಡೋಗ್ಬಿಟ್ಟು ಸುರಿದ್ರೆ ಸಾಯಲ್ಲ, ಅವು ಮಗ್ಗಲ್ಲಿ ಇಟ್ಕೊಂಡು ಹಾಕೋಬೇಕು. ಯಾಕೆಂದ್ರೆ ಅದು ಬೇರು ಮತ್ತೆ ಆ ಭೂಮಿಯ ಮಧ್ಯ ಸ್ವಲ್ಪ ಸ್ಥಳ ಇರುತ್ತೆ, ಆ ಸ್ಥಳದಲ್ಲಿ ಹೋಗಿ ಇದ್ದಿರುತ್ತೆ, ಅದನ್ಗೆ ಇಳಿಬೇಕು ಅದು. ಸೊ ಒಂದ್ 2 ಸಾರಿ ಮಾಡಿದ್ರೆ ಅದು ಕಂಟ್ರೋಲ್ ಆಗುತ್ತೆ. ಇನ್ನು ಡಿಸೆಂಬರ್ ತಿಂಗಳಲ್ಲಿ ಏನು ಕ್ರಮ ಅನುಸರಿಸಬಹುದು ಅಂತೀರಿ? ಇದು ಡಿಸೆಂಬರ್ ತಿಂಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಧಿಕ ಇಳುವರಿ ಬಳ್ಳಿಗಳಿಗೆ ನೀರು ಕೊಡ್ಬೇಕು. ಈ ವರ್ಷ ಒಳ್ಳೆ ಕ್ರಾಪ್ ಬಂದ್ಬಿಟ್ಟಿರುತ್ತೆ, ಅವಾಗ ಏನಾಗುತ್ತೆ ಬಳ್ಳಿ ಬಾಡ್ಲಿಕ್ಕೆ ಶುರು ಆಗುತ್ತೆ, ಸೊ ಅವಾಗ ನೀರು ಕೊಡಬೇಕಾಗುತ್ತೆ. ಈಗ ನವೆಂಬರಲ್ಲೇ ಮಳೆ ಬಂದಿಲ್ಲ ಅಂದರೆ ಸೊ ಡಿಸೆಂಬರಲ್ಲಿ ಬಾಡ್ಲಿಕ್ಕೆ ಶುರು ಆಗುತ್ತೆ. ಅಂದರೆ ಡಿಸೆಂಬರ್ನಲ್ಲಿ ಒಂದು ಗಿಡಕ್ಕೆ ಒಂದು 50 ಲೀಟ್ರಷ್ಟು ನೀರನ್ನು ಕೊಟ್ಟರೆ ರಿಕವರಿ ಚೆನ್ನಾಗಾಗುತ್ತೆ, ಮತ್ತು ಡ್ರೈ ರಿಕವರಿ ಚೆನ್ನಾಗಿ ಬರುತ್ತೆ, ತೂಕ ಬರುತ್ತೆ, ತೋಟದಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ. ಇಲ್ಲ ಅಂದ್ರೆ ಎಲ್ಲ ಕಾಳುಗಳು ಸಣ್ಣ ಆಗ್ಬಿಡ್ತವೆ, ಫಿಲ್ ಆಗುದಿಲ್ಲ, ಜೆಲ್ ಆಗ್ತವೆ. ಸೊ ಇದನ್ನೆಲ್ಲ ಹೋಗ್ಲಾಡಿಸ್ಲಿಕ್ಕೆ ಅಕ್ಟೋಬರ್ ನಲ್ಲಿ ಒಂದು ಮೈಕ್ರೋ ನ್ಯೂಟ್ರಿಯಂಟ್ ಸ್ಪ್ರೇ ಮಾಡಿಸ್ತವೆ, ಸೊ MKP ಅಂತಾರೆ, 0055 ಅಂತ, ಅದೊಂದು KG, ಈ ಪೆಪ್ಪರ್ ಸ್ಪೆಷಲ್ 1 KG, ಎರಡನ್ನು ಹಾಕಿ ಸ್ಪ್ರೇ ಮಾಡಿದ್ರೆ ತೂಕ ಚೆನ್ನಾಗಿ ಬರುತ್ತೆ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಲೀಟರ್ ವೆಯ್ಟ್ ಬಹಳ ಮುಖ್ಯವಾದ ಗುಣ ಮೆಣಸಿನಲ್ಲಿ. ಒಂದು ಲೀಟರ್ ನಲ್ಲಿ ಒಂದು 520-560 ಗ್ರಾಮ್ ಅಷ್ಟು ಇದ್ರೆ ಎಕ್ಸ್ಪೋರ್ಟ್ ಮಾಡಬಹುದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಇಡೀ ವರ್ಷ ಪ್ರತಿ ತಿಂಗಳು ಏನೇನು ಕ್ರಮಗಳನ್ನು ಕರಿಮೆಣಸಿನಲ್ಲಿ ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ SJ ಅಂಕೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9663609241. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9663609241. ತುಂಬ ಸಂತೋಷ ಡಾಕ್ಟರ್ ಅಂಕೇಗೌಡ ಅವರೇ, ತಾವಿದುವರೆಗೂ ಈ ಕರಿಮೆಣಸಿನಲ್ಲಿ ಇಡೀ ವರ್ಷ ಆಯಾಯ ತಿಂಗಳಲ್ಲಿ ಯಾವ್ಯಾವ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕರಿಮೆಣಸು ಬೆಳೆಯಲ್ಲಿ ಪ್ರತಿ ತಿಂಗಳು ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತು ಡಾಕ್ಟರ್ SJ ಅಂಕೇಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 kg ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 28,200 ರೂಪಾಯಿಯಿಂದ 28,500 ರೂಪಾಯಿ, ಅರೇಬಿಕಾ ಚೆರಿ 14,200 ರೂಪಾಯಿಯಿಂದ 14,700 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 16,500 ರೂಪಾಯಿಯಿಂದ 17,500 ರೂಪಾಯಿ, ರೊಬೆಸ್ಟಾ ಚೆರಿ 10,300 ರೂಪಾಯಿಯಿಂದ 10,700 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಕಡಂಗಮರೂರು ನಿವಾಸಿ ಪೌತಿ ನಾಣಯ್ಯ ಆಂಡ್ ಮೋವು 54 ಬಯತ್ರ ಕರವಟ್ಟಿರ ಅನಿಲ್ ಕುಮಾರ್ ಅನಿ ಆಯಂಗ ಇಂದ ಮಜ್ಜಣ ಮರಣಪಟ್ಟಿತ್ತು. ಕರವಟ್ಟಿರ ಅನಿಲ್ ಕುಮಾರ್ ಅನಿ ಆಯಂಡ ಅಖಿರಿ ಕಾರ್ಯ ನಾಳ ಮಜ್ಜಣ ಕಡಂಗಮರೂರು ಕರವಟ್ಟಿರ ಒಕ್ಕತೋಟಗಳತ್ತು ನಡುಪ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪಿ. ಪ್ರಾಯೋಜಕರು ಸೆಂಚುರಿ ನ್ಯಾಚುರಲ್ ವಿನಿಯರ್ ಮೈಸೂರು ಹಂಗೆ ಕೊಡಗಿನ ವಿತರಕರು. ಸುಖ ಮಾರ್ಕೆಟಿಂಗ್ ಜಯನಗರ ಮೈಸೂರು. ನಮ್ಮಲ್ಲಿ ಎಲ್ಲಾ ತರಹದ ಪ್ಲೈವುಡ್ ಬ್ರ್ಯಾಂಡ್ಗ ಲ್ಯಾಮಿನೇಟೆಡ್ ಬಾಗಿಲುಗ WPC ಹಂಗೆ NFC ಬಾಗಿಲುಗ ನಿಮಗೆ ಸಿಕ್ಕಿದೆ. ಹಿಂದೆ ಸಂಪರ್ಕ ಮಾಡಿ ಮಾಲೀಕರು ಮೊಟ್ಟನ ಕೌಶಿಕ್ ಸುಬ್ಬಯ್ಯ. ಮೊಬೈಲ್ 9483620311. ಸುದ್ದಿ ಜಂಪೆ ಒತ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಮಡಿಕೇರಿನ ಜನರಲ್ ತಿಮ್ಮಯ್ಯ ಆಟದ ಬಾಣೆಯಲ್ಲಿ ಮಡಿಕೇರಿ ವಕೀಲರ ಸಂಘದ ಕಡೆಯಿಂದ ಕ್ರೀಡಾ ದಿನಾಚರಣೆ ನಡೆದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹೊಸಮನಿ ಪುಂಡಲೀಕನವು ಆಟಲ್ಲಿ ಸೋಲುದು ಗೆಲ್ಲುದು ಇದ್ದದೆ, ಆದರೆ ಆಡುದು ಮುಖ್ಯ. ಚಾಕ್ರಿ ಚಾಕ್ರಿ ಅಂತಿರುವ ಜಂಜಾಟಲ್ಲಿ ಆಟ ಮನಸ್ಸಿಗೆ ಖುಷಿ ಕೊಡುವುದರೊಟ್ಟಿಗೆ ಜೀವನದಲ್ಲಿ ಬದ್ಧತೆ, ಕ್ರಿಯಾಶೀಲತೆ ಮತ್ತು ಕೆಲಸ ಮಾಡಿಕೆ ಪ್ರೇರಣೆ ಕೊಟ್ಟದೆ. ಆಟದೊಟ್ಟಿಗೆ ಯೋಗ ಧ್ಯಾನ ಇದ್ದರೆ ಇನ್ನೂ ಒಳ್ಳೆಯದು ಅಂತ ಹೇಳಿದು. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ಸಿಟಿ ಜೋಸೆಫ್ ಸೇರಿದಂತೆ ನ್ಯಾಯಾಂಗ ಇಲಾಖೆನವು ಹಾಜರಿದ್ದವು. 2025-26 ಸಾಲಿಗೆ ಕೈಗಾರಿಕೆ ಮತ್ತು ಸಣ್ಣ ವಾಣಿಜ್ಯ ಇಲಾಖೆಯಿಂದ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಕಾರ್ಯಕ್ರಮನ ಹೆಚ್ಚು ಮಾಡಿಕಾಗಿ ಮತ್ತು ಚುರುಕು ಮಾಡಿಕಾಗಿ ಕೊಡಗು ಜಿಲ್ಲೆನ ನೋಂದಾಯಿತ ಉದ್ಯಮಿಗಳಿಗೆ ಟ್ರೇಡ್ಸ್ ಆನ್ಲೈನ್ ಪ್ಲಾಟ್ಫಾರ್ಮ್ಗೆ ಸಂಬಂಧಪಟ್ಟಂಗೆ ಮಡಿಕೇರಿನ ರೆಡ್ ಬ್ರಿಕ್ಸ್ ಹೋಟೆಲಲ್ಲಿ ಅರಿವು ಕಾರ್ಯಾಗಾರ ನಡೆದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಗಂಗಾಧರ್ ನಾಯಕ್ನವು ಬೀದಿ ಬದಿ ವ್ಯಾಪಾರಿಗಳಿಗೆ ಟ್ರೇಡ್ಸ್ ನಡಿ ಸುಮಾರು ಪ್ರಯೋಜನಗೈದ್ದು ಇದರಡಿಯಲ್ಲಿ ನೋಂದಣಿ ಮಾಡಿಕೊಂಡವಕ್ಕೆ ಅನುಕೂಲ ಉಂಟು ಅಂತ, ಅಲ್ಲದೆ ಇದನ್ನು ಬಳಸಿಕೊಂಡು ಸಣ್ಣ ಮಧ್ಯಮ ವರ್ಗದ ವ್ಯಾಪಾರಿಗ ಆರ್ಥಿಕವಾಗಿ ಬೆಳೆಯಿತು ಅಂತ ಹೇಳಿದವು. ಗಾಳಿಬೀಡು ಗ್ರಾಮ ಪಂಚಾಯತಿಗೆ ಸೇರಿದ ಗಾಳಿಬೀಡು ಗ್ರಾಮದಲ್ಲಿ ಕುಷ್ಠರೋಗ ಪತ್ತೆ ಆಂದೋಲನ ಕಾರ್ಯಕ್ರಮದಡಿಯಲ್ಲಿ ಇಂದಿಂದ December 9 ಮುಟ್ಟ ಮನೆ ಮನೆಗೆ ಹೋಗಿ ಆಶಾ ಕಾರ್ಯಕರ್ತರು ಮತ್ತು ಸ್ವಯಂ ಸೇವಕರು ರೋಗ ಪರೀಕ್ಷೆ ಮಾಡಿ ಆರೋಗ್ಯ ಶಿಕ್ಷಣ ಮತ್ತು ಜಾಗೃತಿ ಮೂಡಿಸುವ ಕಾರ್ಯಕ್ರಮದ ಬಗ್ಗೆಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಶಿಕಿರಣ್ಣವು ಚಾಲನೆ ಕೊಟ್ಟು ಈ ಸಮಯದಲ್ಲಿ ಮಾತನಾಡಿದ ತಾಲೂಕು ಆರೋಗ್ಯ ನಿರೀಕ್ಷಣಾಧಿಕಾರಿ ಜಿವಿ ಶ್ರೀನಾಥ್ನವು 5 ವರ್ಷಗಳ ಹಿಂದೆ ರೋಗ ಪ್ರಕರಣಗ ಕಂಡುಬಂದಿದ್ದ ಮಡಿಕೇರಿ ತಾಲೂಕಿನ ಆಯ್ದ ಗ್ರಾಮಗಳಾದ ಗಾಳಿಬೀಡು ಮತ್ತು ಪೆರಾಜೆ ಗ್ರಾಮಗಳಲ್ಲಿ 14 ದಿನಗಳ ಮನೆ ಭೇಟಿ ಕಾರ್ಯಕ್ರಮ ಇದ್ದು ಆರೋಗ್ಯ ಇಲಾಖೆನ ಚಾಕ್ರಿಗಾರರು ಬಾಕಾಕನ ಗ್ರಾಮಸ್ಥರು ಸಹಕಾರ ಕೊಡೋಕು ಹಂಗೆ ಇಲಾಖೆನ ಕಾರ್ಯಕ್ರಮದಲ್ಲಿ ಕೈಜೋಡಿಸಿ ಕುಷ್ಠರೋಗ ಮುಕ್ತ ಭಾರತ ಮತ್ತು ಆರೋಗ್ಯಕರ ಸ್ವಸ್ಥ ಸಮಾಜಕ್ಕೆ ಸಹಕಾರ ಕೊಡೋಕು ಅಂತ ಕೇಳಿಕೊಂಡು ಕೊಡಗು ಜಿಲ್ಲೆನ ಮಾಜಿ ಯೋಧರ ಒಕ್ಕೂಟ ಅರೆಸೇನಾ ಪಡೆನ 13ನೇ ವಾರ್ಷಿಕ ಮಹಾಸಭೆ ಇದೇ ತಿಂಗಳ 28 ಹೊತ್ತಾರೆ 10:30 ಸಂಘದ ಅಧ್ಯಕ್ಷರಾದ ಎಂಜಿ ಯತೀಶ್ನವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿನ ಮೈತ್ರಿ ಪೊಲೀಸ್ ಸಮುದಾಯ ಭವನದಲ್ಲಿ ನಡೆಯಕ್ಕಿದ್ದು ಜಿಲ್ಲೆನ ಅರೆಸೇನಾ ಪಡೆನ ಮಾಜಿ ಯೋಧರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಕು ಅಂತ ಒಕ್ಕೂಟದ ಕಾರ್ಯದರ್ಶಿಗ ಕೇಳಿಕೊಂಡಳು. ಇದೇ ತಿಂಗಳ 26 ಮತ್ತು 27 ಕುಶಾಲನಗರ ಸೋಮವಾರಪೇಟೆ ವಿರಾಜಪೇಟೆ ಮತ್ತು ಗೋಣಿಕೊಪ್ಪ ಉಪವಿಭಾಗದಲ್ಲಿ ಚೆಸ್ಕಾಂ ಇಲಾಖೆನ ಕಡೆಯಿಂದ ನಿಗದಿ ಮಾಡಿದ ಜನಸಂಪರ್ಕ ಸಭೆಯನ್ನು ಆಡಳಿತಾತ್ಮಕ ಕಾರಣಗಳಿಂದ ಮುಂದೂಡಿದ್ದು ಮುಂದಿನ ದಿನಾಂಕನ ಪತ್ರಿಕೆಯಲ್ಲಿ ಪ್ರಕಟ ಮಾಡುವೆ ಅಂತ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಕಾರ್ಯ ಮತ್ತು ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ನವು ತಿಳಿಸಿದಳು. 2025-26 ಸಾಲಿಗೆ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿನ ಸಭೆ ಮಾನ್ಯ ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ನವರ ಅಧ್ಯಕ್ಷತೆಯಲ್ಲಿ December 6 ಹೊತ್ತಾರೆ 10:30 ಕೊಡಗು ಜಿಲ್ಲಾ ಪಂಚಾಯತಿನ ಸಭಾ ವಾರ್ಡಲ್ಲಿ ನಡೆಯಕೊಟ್ಟಂತ ಜಿಲ್ಲಾ ಪಂಚಾಯತಿನ ಸಿಇಒ ಆನಂದ್ ಪ್ರಕಾಶ್ ಮೀನಾನವು ತಿಳಿಸೋಳು. ಮೈಸೂರಲ್ಲಿ ನಿನ್ನೆ ನಡೆದ ನ್ಯಾಷನಲ್ ಲೆವೆಲ್ 10 ವರ್ಷದ ಒಳಗಿನ ಮಕ್ಕಳ ಕರಾಟೆ ಚಾಂಪಿಯನ್ಶಿಪ್ ಪೈಪೋಟಿನ ಕಥಾ ಮತ್ತು ಕುಮತಾ ವಿಭಾಗಲಿ ಮರದಾಳು ಮನೆ ದುವಿನ ಅಯ್ಯಪ್ಪ ಚಿನ್ನದ ಪದಕ ಪಡ್ಕೊಂಡಿದ್ದು, ಸಿದ್ದಾಪುರ ಸೇಂಟ್ ಆನ್ಸ್ ಶಾಲೆನ 4ನೇ ತರಗತಿಯಲ್ಲಿ ಓದುತ್ತಿರುವ ದುವಿನ ಅಯ್ಯಪ್ಪ ಮರದಾಳು ಸಂದೀಪ್ ಪ್ರೀತು ದಂಪತಿಗಳ ಮಂಗ. ವಿರಾಜಪೇಟೆ ECHS ಪಾಲಿಕ್ಲಿನಿಕ್ನ ಡಾಕ್ಟರ್ ನಾಳೆ ಕ್ಲಿನಿಕ್ಲಿ ಸೇವೆಗೆ ಲಭ್ಯ ಇರುದಿಲ್ಲ ಅಂತ ECHS ಪಾಲಿಕ್ಲಿನಿಕ್ನ ಮಾಹಿತಿ ತಿಳಿಸಿತು. ಐಗೂರು ಗ್ರಾಮದ ಹೊಸತೋಟದ ಸಮುದಾಯ ಭವನದಲ್ಲಿ ಅಭ್ಯುದಯ ಕಲಿಕಾ ಕೇಂದ್ರದ ವಿದ್ಯಾರ್ಥಿಗ ಮತ್ತು ಶಿಕ್ಷಕಿ ಸಾಲುಮರದ ತಿಮ್ಮಕ್ಕನವರ ನಿಂಪುಲಿ ಸಮುದಾಯ ಭವನದ ಸುತ್ತಮುತ್ತ ಗಿಡ ನೆಟ್ಟು ತಿಮ್ಮಕ್ಕನವಕ್ಕೆ ಗೌರವ ಒಪ್ಪಿಸಿದೆ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತ್. ಪ್ರಾಯೋಜಕರು ಸೆಂಚುರಿ ನ್ಯಾಚುರಲ್ ವಿನಿಯರ್ ಮೈಸೂರು ಹಂಗೆ ಕೊಡಗಿನ ವಿತರಕರು ಸುಖಾ ಮಾರ್ಕೆಟಿಂಗ್ ಜಯನಗರ ಮೈಸೂರು. ನಿಮ್ಮ ಮನೆಗೆ ಬೇಕಾದ ಇಂಟೀರಿಯರ್ ಐಟಮ್ಸ್ಗಳಿಗಾಗಿ ಇಂದೇ ಸಂಪರ್ಕ ಮಾಡಿ ಮಾಲೀಕರು ಒಟ್ಟನ ಕೌಶಿಕ್ ಸುಬ್ಬಯ್ಯ. ಮೊಬೈಲ್ 9483620311. ರೀ, ಕಾಫಿ ಕೊಯ್ಲು ಆದ್ಮೇಲೆ ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡಿಸ್ಬೇಕು. ನಮ್ದೇ ಅಂತ ಬೋರ್ವೆಲ್ ಇದ್ರೆ ಟೆನ್ಷನ್ ಇರೋದಿಲ್ಲ ಅಲ್ವಾ? ನಮ್ ಟೈಮ್ಗೆ ಬೋರ್ವೆಲ್ ಮಾಡಿ ಕೊಡೋರು ಯಾರಿದ್ದಾರೆ? ನಮ್ಮ ಕೂರ್ಗ್ ಅರ್ಥ್ ಮೂವರ್ಸ್ ಅಂಡ್ ಬೋರ್ವೆಲ್ಸ್ ಇರುವಾಗ ಆ ಚಿಂತೆ ಯಾಕೆ? ಕೃಷಿ ಬಳಕೆಗಾಗಿ 6.5 ಇಂಚು ಮತ್ತು 4.5 ಇಂಚು ಬೋರ್ವೆಲ್ ಮಾಡ್ಕೊಡ್ತಾರೆ. ಜೊತೆಗೆ ನೀರಾವರಿಗಾಗಿ ಕೆರೆ ನಿರ್ಮಾಣ ಅಲ್ಲದೆ ಬೇರೆ ಮಣ್ಣಿನ ಕೆಲಸವನ್ನು ಮಾಡ್ತಾರೆ. ಹೌದಾ? ಹಾಗಿದ್ರೆ ಅವರಿಂದಲೇ ಮಾಡಿಸೋಣ. 25 ವರ್ಷಗಳಿಂದ 1000 ಕೆರೆ ಹಾಗೂ ಬೋರ್ವೆಲ್ ನಿರ್ಮಾಣ ಹಾಗೂ ಮಣ್ಣಿನ ಕೆಲಸದಲ್ಲಿ ಜನರ ನಂಬಿಕಸ್ತ ಸಂಸ್ಥೆ. ಅತ್ಯಾಧುನಿಕ ಹಿಟಾಚಿ 120, 140, 200 ಯಂತ್ರಗಳು ಲಭ್ಯ. ಕೂರ್ಗ್ ಅರ್ಥ್ ಮೂವರ್ಸ್ ಅಂಡ್ ಬೋರ್ವೆಲ್ಸ್, ಸುದರ್ಶನ್ ಗೆಸ್ಟ್ ಹೌಸ್ ಹತ್ತಿರ, ಮಡಿಕೇರಿ. ಮಾಲೀಕರು BD ಜಗದೀಶ್ ರಾಯ್. ಕಾಂಟ್ಯಾಕ್ಟ್ 9449613364. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್. ಸರ್ಪ್ರೈಸ್ ಗಿಫ್ಟ್ ಓಪನ್ ಮಾಡು. ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್! ಥ್ಯಾಂಕ್ ಯು ರೀ. ಎಲ್ಲಿಂದ? ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ BDM ಕಂಪನಿಯ ಕಂಪ್ಲೀಟ್ ರಿಮೂವೆಬಲ್ ಬರ್ನರ್ ಗ್ಯಾಸ್ ಸ್ಟವ್ ಲೈಫ್ ಟೈಮ್ ವಾರಂಟಿಯೊಂದಿಗೆ, ಜೊತೆಗೆ ಮನೆ ಹಾಗೂ ಹೋಟೆಲ್ ಬಳಕೆಯ ಮಿಕ್ಸಿಗಳು ಅಪ್ ಟು 2400 ವ್ಯಾಟ್ಸ್ ನಲ್ಲಿ ಲಭ್ಯವಿರುತ್ತದೆ. ಖರೀದಿಗಾಗಿ ಬನ್ನಿ ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಏ ಬೇಗ ರೆಡಿಯಾಗು, ಮನೆಗೆ ಬೇಕಾದ ಫರ್ನಿಚರ್ ತಗೊಳಕ್ಕೆ ಇವತ್ತೇ ಹೋಗೋಣ. ಸ್ವಲ್ಪ ದಿನ ವೇಟ್ ಮಾಡಿ, ಕ್ರಿಸ್ಮಸ್ ನ್ಯೂ ಇಯರ್ ಆಫರ್ ಶುರುವಾಗ್ಲಿ. ಹೊರಗಿನ ಅತಿ ದೊಡ್ಡ ಫರ್ನಿಚರ್ ಮಳಿಗೆಯಾದ ಬಿಟ್ಟಂಗಲ್ದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಆಲ್ರೆಡಿ ಕ್ರಿಸ್ಮಸ್ ನ್ಯೂ ಇಯರ್ ಆಫರ್ ಸ್ಟಾರ್ಟ್ ಆಗಿದೆ. ಫರ್ನಿಚರ್ ಗಳನ್ನ ಖರೀದಿಸುವಾಗ 10-30% ಡಿಸ್ಕೌಂಟ್ ಕೊಡ್ತಿದ್ದಾರೆ. ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಲ ಜಂಕ್ಷನ್, ವಿರಾಜಪೇಟೆ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನು ತಗೊಂಡಿರೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ ಎಕ್ಸ್ ಶೋರೂಮ್ 5.47 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪ ಮತ್ತು ಕುಶಾಲ್ ನಗರ. ಇದು ಕುಂದಚೇರಿ ಗ್ರಾಮ ಪಂಚಾಯಿತಿಯ ಪ್ರಕಟಣೆ. 2025-26 ಸಾಲಿನ ಗ್ರಾಮ ಸಭೆ ನಾಳೆ ಮಂಗಳವಾರ ಪೂರ್ವಾಹ್ನ 11 ಗಂಟೆಗೆ ಪಂಚಾಯತ್ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಪಿಬಿ ದಿನೇಶ್ ರವರ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು, ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ತಿಳಿಸಿದೆ. ಕೊಡಗರಹಳ್ಳಿಯ AK ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ EMI ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. AK ಫರ್ನಿಚರ್, PM ರೋಡ್, ಕೊಡಗರಹಳ್ಳಿ. ನಿಂಗ ಪುರಿಯ ಮನೆ ಕಟ್ಟೋಕೆ ಪ್ಲಾನ್ ಮಾಡಿ ನೋಡಿರ? ಏದ ಆರ್ಕಿಟೆಕ್ಟ್, ಏದ ಇಂಜಿನಿಯರ್, ಏದ ಕಾಂಟ್ರಾಕ್ಟರ್, ಕೆಲಸಕಾರ ದಾರಂದೆಲ್ಲ ಮಂಡೆ ಕಟ್ತೀನಿ ನೋಡಿರ? ಮಂಡೆ ಕಟ್ತೀವೋದೇ ಬಾಂಡ. ಮೈಸೂರ ಬ್ಯಾರನ್ ಚೇಂಬರ್ಸ್ ಕರಾಳ ಕಾಂಟ್ಯಾಕ್ಟ್ ಮಾಡಿ. ಬಲ್ಲೆ ಬಲ್ಲೆ ಕಂಪನಿ ವಿಲ್ಲಾ ಅಪಾರ್ಟ್ಮೆಂಟ್ಸ್ ಶಾಪಿಂಗ್ ಕಾಂಪ್ಲೆಕ್ಸ್ ಕನ್ಸ್ಟ್ರಕ್ಷನ್ ಮಾಡಿದ ನಲ್ಲ ಪೆದ ನಡೀತುಳು. ಬ್ಯಾರನ್ ಚೇಂಬರ್ಸ್ ನಿಂಗಕ್ ಬೋಂಡೆನಕೆ ಆರ್ಕಿಟೆಕ್ಚರ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ಸ್ಟ್ರಕ್ಚರಲ್ ಡಿಸೈನ್, ಇಂಟೀರಿಯರ್ಸ್ ಪ್ರತಿಯೊಂದು ಸಂಗತಿನ ಜವಾಬ್ದಾರಿ ಇರ್ತದೆ. ನಿಂಗಡ ಸೈಟ್ ಎಲ್ಲಿಯೇ ಇಕ್ಕಿರು ಅಲ್ಲಿ ನಿಂಗಕ್ ತೃಪ್ತಿ ಅಪನಕ್ಕೆ ಕೆಲಸ ಮಾಡಿದಪ್ಪ. ನಿಂಗಡ ಸ್ವಪನತ್ರ ಮನೆ ರೆಡಿಯಪ್ಪ. ತಡು ಮಾಡ್ತಿ ಒಡನೆ ಕಾಂಟ್ಯಾಕ್ಟ್ ಮಾಡಿ ಬ್ಯಾರನ್ ಚೇಂಬರ್ಸ್ ಮೈಸೂರು. ಕಾಲ್ 9880995 ಇಲ್ಲಿಗೆ 6363456007. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.